ಜಮೀನ್ ಕಡೆ ಹೊಲ್ಕೊಂಡ್ವಿ. ಜಮೀನಲ್ಲಿ ನಮ್ಗೇನಾಗಿತ್ತು, ನಮ್ಗವಾಗ ಉದ್ಯೋಗ ಅವಕಾಶ ಇತ್ತು, ಆದ್ರೆ ನಾವು ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡಬಾರ್ದು, ನಾವು ಇನ್ನೊಬ್ರಿಗೆ ಕೆಲಸ ಕೊಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮ ತಲೆಯಲ್ಲಿ ಬಂದ್ ಸರ್. ಅವಾಗಲಿಂದ ನಾವು ಕೃಷಿ ಕಡೆ ಹೊಲ್ಕೊಂಡ್ವಿ ಸರ್. ಅವತ್ತಿಂದ ಭತ್ತ ಕಬ್ಬು ರಾಗಿ ಎಲ್ಲ ಏರಳವಾಗಿ ಬೆಳೀತಿದ್ವಿ, ಮತ್ತೆ ಮೇಜರ್ ಆಗಿ 80% ಕೆಲಸ ನಾನೇ ಮಾಡ್ತಿದ್ದೆ. ಹಂಗಾಗಿ ಕೃಷಿ ಆದಾಯ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಅಂದ್ರೆ ಓದ್ತಾ ಓದ್ತಾ ನಂತರವಾಗಿ ಡಿಗ್ರಿ ಮುಗಿದ ಮೇಲೆ ಅಂತ ಹೇಳಿದ್ರೆ ಯಾತಕ್ಕೆ ಮುಂದೆ ಓದಕ್ಕೆ ಇಷ್ಟಪಡಲಿಲ್ಲ, ಕೆಲಸಕ್ಕೆ ಇಷ್ಟಪಡಲಿಲ್ಲ, ಏನಕ್ಕೋಸ್ಕರ? ಕೆಲಸಕ್ಕೆ ಆಲ್ರೆಡಿ ನಮಗೂ ಕೆಲಸ ಆಗೋ ಉದ್ಯೋಗ ಅವಕಾಶ ಸಿಕ್ಕಿತ್ತು ಸರ್. ಅದು ನಮ್ಗೇನ ಇನ್ನೊಬ್ಬರ ಹತ್ರ ಹೋಗಿ ನಮಸ್ಕಾರ ಹೊಡಿಬೇಕು ಅಂತ ಮನಸ್ಸು ಬರಲಿಲ್ಲ ಸರ್. ಫಸ್ಟ್ ಇಂದನು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾವೇನ ಒಂದು ಜೀವನದಲ್ಲಿ ಅಚೀವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮಗೆ ಫಸ್ಟ್ ಇತ್ತು ಸರ್. ಆ ಉದ್ದೇಶಕ್ಕೆ ಜಮೀನ ಆಯ್ಕೆ ಮಾಡ್ಕೊಂಡ್ವಿ ಸರ್. ಜಮೀನ್ ಆಯ್ಕೆ ಮಾಡ್ಕೊಳಕ್ಕಿಂತ ಮುಂಚೆ ಅದ್ರ ಬಗ್ಗೆ ನೀವು ತಾವು ತಿಳ್ಕೊಂಡಿರ್ಬೇಕು, ಅಂದ್ರೆ ಜಮೀನ್ ಮಾಡ್ತೀನಿ ಅಂದ್ರೆ ಕೃಷಿಕರಾಗಿರ್ತಕ್ಕಂಥದ್ದು ಒಂದು ಎಲ್ಲ ಒಂದು ಇರಬೇಕು. ಯಾವ ರೀತಿ ಕಲ್ತಿದ್ರಿ ಮುಂಚಿತವಾಗಿ ಸರ್? ನಾವು ಆಕ್ಚುಲಿ ಫಸ್ಟ್ ಇಂದನೂ ಒಂದು 5-6ನೇ ಕ್ಲಾಸ್ ಇಂದನೂ ಜಮೀನ್ ಹತ್ರ ನಮಗೆ ಒಡನಾಟ ಇತ್ತು ಸರ್. ಹಂಗಾಗಿ ನಾವು ರೈತ ಕುಟುಂಬ ಆಗಿರೋದ್ರಿ, ನಮ್ಮ ತಂದೆನೂ ಉದ್ಯೋಗದಲ್ಲಿದ್ರು, ಆ ಉದ್ಯೋಗ ಬಿಟ್ಟಾದ್ಮೇಲೆ ಜಮೀನ್ ತಗೊಂಡಿದ್ರು. ಹಂಗಾಗಿ ನಮ್ಗೆ ಜಮೀನ್ ಒಡನಾಟ ಚೆನ್ನಾಗೇ ಇತ್ತು ಸರ್. ಹಂಗಾಗಿ ಹೆಚ್ಚು ಕಡಿಮೆ ನಾವು ನಮ್ಮ ಜಮೀನ್ ಅಲ್ಲದೆ ಬೇರೆಯವರಿಗೆ ಅವತ್ತಿಂದನೇ ಕಾಲೇಜ್ ಡೇಸ್ ಅಲ್ಲಿ ನಾವು ಕೂಲಿ ಬೇಸಾಯ ಹೋಗ್ತೀವಿ, ನಮ್ಮನೆ ಎತ್ತು ದನಕರ ಎಲ್ಲ ಇದ್ವು, ಅವತ್ತಿಂದನೇ ಕೂಲಿ ಬೇಸಾಯ ಮಾಡ್ಕೊಂಡು ಬಂದು ಇನ್ನೊಬ್ರು ಗದ್ದೆಗೆ ಹೋಗ್ತಿದ್ವಿ, ಎಜುಕೇಶನ್ ಜೊತೆಗೆ ಬೇಸಾಯಕ್ಕೆ ಒಳಗೆ ಹೋಗ್ತಿದ್ವಿ, ಟಿಲ್ಲರ್ ಮೇಂಟೈನ್ ಮಾಡ್ತಿದ್ವಿ. ಅವತ್ತಿಂದ ಭೂಮಿ ತಾಯಿ ನಮಗೆ ಸಖತ್ ಇಷ್ಟ ಆಯ್ತು ವಾಲ್ಕೊಂಡ್ವಿ, ಹಂಗಾಗಿ ಆ ಕಡೆ ವಾಲ್ಕೊಂಡ್ವಿ. ಅಂದ್ರೆ ಓದಿನ ಜೊತೆಗೆ ಕೃಷಿನೂ ಕೂಡ ಆಸಕ್ತಿ ಇತ್ತು? ತುಂಬಾ ಆಸಕ್ತಿ ಇತ್ತು ಸರ್. ಅವತ್ತಿಂದ ಅವತ್ತಿಂದ ಆಸಕ್ತಿ ಇವತ್ತಿಗೂ ಏನ್ ಕಡಿಮೆ ಆಗಿಲ್ಲ ಸರ್, ಇನ್ನು ಜಾಸ್ತಿನೇ ಆಗ್ತಾ ಇದೆ ಅದು. ಅವಾಗ ಓದ್ಬೇಕಾದ್ರೆ ತಾವು ಕೃಷಿ ಬಗ್ಗೆ ಆಸಕ್ತಿ ಬಂದಾಗ ತಾವ್ ಏನ್ ಅನ್ಕೊಂಡಿದ್ರಿ ಮುಂಚಿತವಾಗಿ, ನಾನು ಇದು ಆಗ್ಬೇಕು, ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದೇನಾದ್ರು ಇತ್ತ? ಹೌದು ಸರ್. ಯಾಕೆಂತಂದ್ರೆ ಈಗ ಎಲ್ಲ ಅಲ್ಲಿ ನಾವು ಅವಲ್ಲೇ ನೋಡ್ತಿದ್ವಿ, ಅಲ್ಲಿ ರೈತರು ಸತ್ತರಂತೆ, ಇಲ್ಲಿ ಸತ್ತರಂತೆ, ಅಯ್ಯ ನನ್ನ ಅನ್ಸಿಕೆ ಯಾಕೆ ಸಾಯ್ತಾ ಇದಾರೆ. ಅದಕ್ಕೊಂದು ಈಗ ಒಬ್ಬ ಸಾಧಾರಣ ರೈತ 1 ಎಕರೆ ಜಮೀನ್ ಇಟ್ಕೊಂಡು ಆರೋಗ್ಯ ಮಾಡಬಹುದು ಅಂತ ನನ್ನ ಅನ್ಸಿಕೆ ಸರ್. ಯಾಕೆಂತಂದ್ರೆ 1 ಎಕರೆ ಜಮೀನಲ್ಲಿ ಒಂದ 20 ಕುಂಟೆ ಅಡಕೆ ಹಾಕ್ರಿ, ಒಂದ್ 20 ಕುಂಟೆ ಭತ್ತ ಮಾಡ್ರಿ, ಅದ್ರ ಜೊತೆಗೆ ಒಂದೆರಡು ಹಸ ಸಾಕ್ರಿ, ಎಲ್ಲ ಜೀವನ ಮಾಡಿ ಆರಾಮಾಗಿ ಜೀವನ ಮಾಡಬಹುದು. ನಾವು ಅಲ್ಲಿ ನಾವಿಲ್ಲಿ ಜಮೀನ್ ಮಾಡ್ತಾ ಇರ್ತೀವಿ, ಇಲ್ಲಿರ್ತೀವಿ, ಎಲ್ಲ ಕೋರ್ಟ್ ಅಲ್ಲಿ ಇರೋದು, ಸ್ಟೇಷನ್ ಅಲ್ಲಿ ಇರೋದು, ತಾಲೂಕ್ ಆಫೀಸ್ ಅಲ್ಲಿ ಇರೋದು, ಇದರಿಂದ ಏನು ಉಪಯೋಗ ಇಲ್ಲ ಸರ್. ನಾನು ಹೇಳ್ತಾ ಇರೋದು ಮನುಷ್ಯ ಇವತ್ತು ಮಿನಿಮಮ್ 500-1,000 ರೂಪಾಯಿ ದುಡಿಬೇಕು. ಒಬ್ಬ ರೈತ 500-1,000 ರೂಪಾಯಿ ದುಡಿದಾಗ ಏನಾಗುತ್ತೆ, ಅವನ ಜೀವನ ಆರ್ಥಿಕವಾಗಿ ಮುಂದುವರಿಗುತ್ತೆ. ನಾವೇನೋ ನಮ್ಮ 5 ಎಕರೆ ಜಮೀನ್ ಇದೆ ನಾನು ತಂದ್ಬಿಟ್ಟು ಅಲ್ಲೆಲ್ಲ ಕೂತಿರೋದು, ಇಲ್ಲೆಲ್ಲ ಕೂತಿರೋದು, ಒಂದು 3,000 ರೂಪಾಯಿ ಖರ್ಚು ಮಾಡ್ತಾ ಇರ್ತಾನೆ, 10 ರೂಪಾಯಿ ಆದಾಯ ಇಲ್ಲ, 1 ಎಕರೆ ಒಂದು 20,000 ರೂಪಾಯಿ ಭತ್ತ ಬೆಳೆಯೋದಕ್ಕೆ 6 ತಿಂಗಳು ಬೇಕು. 5,000 ರೂಪಾಯಿ ಈಗ ಹೆಚ್ಚು ಕಡಿಮೆ 50,000 ರೂಪಾಯಿ ಆಲೊಂದಲ್ಲಿ ದುಡಿಮೆ ಮಾಡಬಹುದು 6 ತಿಂಗಳಿಗೆ, 2-3 ವರ್ಷ ಕಟ್ಕೊಂಡ್ರೆ ಅದರಲ್ಲಿ ಸಮಸ್ಯೆ ಏನಾದ್ರೆ ಇಲ್ಲ ಸರ್. ಆದ್ರೆ ಏನಾಗುತ್ತೆ, ನಾವು ವ್ಯವಸ್ಥಿತವಾಗಿ ಚೌಕಟ್ಟಲ್ಲಿ ಜೀವನ ಮಾಡಬೇಕು. ನಿಮ್ ಪ್ರಕಾರವಾಗಿ ಮಿಶ್ರ ಬೇಸಾಯ ಪದ್ಧತಿನ ರೈತರು ಅಳವಡಿಸ್ಕೋಬೇಕು ಸರ್. ನಾನು ಇವತ್ತು ಎಕ್ಚುಲಿ 1 ಎಕರೆಗಳಿಗೆ ಅಡಿಕೆ ಹಾಕಿದ್ದೀನಿ, ಅದ್ರಲ್ಲಿ ಕಾಫಿ ಹಾಕಿದ್ದೀನಿ. ನನ್ನ ನೋಡ್ಕೊಂಡು ಹೆಚ್ಚು ಕಡಿಮೆ ಇವತ್ತು ಒಂದು 5-6 ಎಕರೆ ಜನ ರೈತರು ಕಾಫಿ ಹಾಕಿದ್ದಾರೆ. ಆಕ್ಚುಲಿ ಹೇಳಿದ್ರು ಇಲ್ಲಿ ಚಿಕ್ಕಮಂಗಳೂರಲ್ಲಿ ವೆದರ್ ಈ ಭದ್ರಾವತಿ ವೆದರ್ ಬರಲ್ಲ ಅಂತಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಒಂದು 10 ಗಿಡ ಹಾಕಿದ್ದೆ. ಅದೇ ಈಗ ಮನೆ ಕಾಫಿ ಸಮೃದ್ಧಿಯಾಗಿ ಕಾಫಿ ಆಗ್ತಾ ಇದೆ ಮನೆಗೆ. ಪ್ರಾಕ್ಟಿಕಲ್ ಆಗಿ ಅಂತಂದ್ರೆ ಯಾವ ರೀತಿ ಅದನ್ನ ಕಲ್ತ್ಕೊಂಡಿರ್ತಾವ ಇಲ್ಲಿ ಕಾಫಿ ಹಾಕಿದ್ರೆ ಬೆಳೆಯುತ್ತೆ ಅಂತ ಯಾವ ರೀತಿ ಗೊತ್ತಿಲ್ಲ? ನಮ್ಗೆ ಒಂದು ಅನುಭವ. ಯಾಕೆಂತಂದ್ರೆ ಈಗ ನಾವು ಜಮೀನ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕಾಫಿ ಏನಾಗುತ್ತೆ, ಡ್ರೈ ಲ್ಯಾಂಡ್ ಇರ್ಬೇಕು. ಅಡಿಕೆ ಮಧ್ಯದಲ್ಲಿ ಕಾಫಿ ಹಾಕಿದ್ವಿ, ಒಂದು 20 ಗಿಡ ಹಾಕಿದ್ವಿ ತಂದು ಫಸ್ಟ್ ನೋಡೋಣ ಬರ್ತಾ ಅಂತ. ಈಗ ಒಂದು ಎಷ್ಟು 6-7 ವರ್ಷ ತಂದು ಹಾಕಿದ್ವಿ, ಇವತ್ತು ನಮ್ಮ ಮನೆಗೆ ಕಾಫಿ ಕೊಂಡ್ಕೊಳ್ತಾ ಇಲ್ಲ ನಾವು, ಸಮೃದ್ಧಿಯಾಗಿ ಕಾಫಿ ಆಗ್ತಾ ಇದೆ. ಒಂದು 10 ಬೆಳ್ಳಿ ಮೆಣಸು ಹಾಕಿದ್ವಿ, ಇವತ್ತು ಸರಿ ನೋಡೋಣ ನಮ್ಮ ಇದರಿಗೆ ಬರ್ತಾ ಅಂತ. ಅದು ಮೊನ್ನೆ ಈಗ ಹೆಚ್ಚು ಕಡೆ 4-5 ಕೆಜಿ ಮೆಣಸು ಕೊಟ್ಟೆ ನಾನು ಮನೆಗೆಲ್ಲ ಇಟ್ಕೊಂಡು, ಒಂದು 5-4-5 ಕೆಜಿ ಮೆಣಸು ಕೊಟ್ಟೆ ನಾನು. 500 ರೂಪಾಯಿ 1 ಕೆಜಿ ಮೆಣಸಿದೆ ಆರಾಮಾಗಿ, ಒಂದು 5 ಕೆಜಿನ ಮೆಣಸು ಆಯ್ತು, ಒಂದು 2-3 ರೂಪಾಯಿ ಮೂರು ರೂಪಾಯಿ ಮೆಣಸು ಆಯ್ತು. ಬರೀ ಎಲ್ಲವೂ ಬೆಳಿಬೋದು ಸರ್. ನಾವೇನಾಗಿದೆ ರೈತರು ಅಂತಂದ್ರೆ, ಏ ಅಡಿಕೆ ಈಗೇನಾಗಿದೆ, ಅಡಿಕೆ ಬೆಳ್ಕೊಳ್ಳ, ಅಡಿಕೆ ಒಂದು ಒಳ್ಳೆ ರೈಟ್ ಇದೆ ಸದ್ಯ ಮಾರ್ಕೆಟ್ ಇರೋದ್ರಿಂದ ತೊಂದರೆ ಇಲ್ಲ. ನಾನು ಹೇಳ್ತೇನೆ ರೈತರಿಗೆ, ಅಟ್ಲೀಸ್ಟ್ ಒಂದು 10 ಎಕರೆ ಜಮೀನ್ ಇದ್ರೆ 1 ಎಕರೆ ಭತ್ತ ಮಾಡ್ರಿ ನೀವು. ನೀವು ನಮ್ಮ ಮನೆಗೆ ಬೇಕಾದ ಕಾಳು ಕಾಡು ಬೆಳ್ಕೊಳ್ರಿ. ಯಾಕೆ ಅಂತಂದ್ರೆ ನೀವು ಬ್ಯಾಗ್, ನೀವು ರೈತ ಆಗಿ ನೀನ್ ಬ್ಯಾಗ್ ಇಡ್ಕೊಂಡು ಹೋಗೋದು ತಪ್ಪೇ. ಫಸ್ಟ್ ಆಫ್ ಆಲ್ ನಿನಗೆ ಎಲ್ಲ ದೇವ್ರು ಎಲ್ಲ ಕೊಟ್ಟಿದ್ದಾರೆ ನೀರು ನಮ್ಗೆ, ನಮ್ಮ ಈ ವಿಶೇಷನ ನಾವು ಇವತ್ತು ನೆನೆಸ್ಕೊಬೇಕು. ಯಾಕೆಂದ್ರೆ ಅವ್ರು ಯಾವೆಲ್ಲ ಡ್ಯಾಮ್ ಕಟ್ಟಿರೋದ್ರಿಂದ ಇವತ್ತು ಭದ್ರಾವತಿ ಆಗಲಿ ದಾವಣಗೆರೆ ಇಲ್ಲಿ ಏನು ಆಸುಪಾಸ ನಮ್ಮ ಭದ್ರಾ ಡ್ಯಾಮ್ ನೀರು ಹೋಗ್ತಿದೆ ಕುಡಿಯೋ ನೀರಿಂದ, ಇವತ್ತು ನಾವು ಬೇರೆ ರಾಜ್ಯಕ್ಕೆ ತಾಲೂಕಾಗ ಲೆಕ್ಕ ಹಾಕೊಂಡು ಸಮೃದ್ಧಿ ಆಗಿದೀವಿ ಸರ್ ನಾವು. ಯಾಕಂದ್ರೆ ನಾವು ಹೊರಗಡೆ ಹೋದಾಗ ಗೊತ್ತಾಗೋದು ಕಷ್ಟ ಏನಂತ ನಮ್ಗೆ ಇಲ್ಲೇನು ಅರಿವಾಗ್ತಾ ಇಲ್ಲ. 1 ಎಕರೆ ಜಮೀನ್ ಇದೆ ಸರ್? ಸರ್ ನಮ್ದು 2.5 ಎಕರೆ ಜಮೀನ್ ಇದೆ ಸರ್. ನಾನು ಗುತ್ತಿಗೆ ಒಂದು 3 ಎಕರೆ ಮಾಡ್ತಿದ್ದೆ ಸರ್. ಏನಕ್ಕೋಸ್ಕರ ಅದನ್ನ ಎಕ್ಸ್ಟ್ರಾ ತಗೊಂಡ್ರಿ ಸರ್? ಏನಾಗುತ್ತೆ ಅಂತ, ಮಗ ಓದ್ತಿದ್ದ, ಒಂದು ಮನೆ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ವಿ, ಎಲ್ಲ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಆಯ್ತು. ಹಂಗಾಗಿ ಇದನ್ನ ನೇಕಿಸಕ್ಕೆ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕಾಗತ್ತೆ. ಅವ್ನು ಒಂದು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ತಿಂಗಳೆಲ್ಲ ದುಡಿದ್ರು ಒಂದು 10,000 ರೂಪಾಯಿ ದುಡ್ಡು ಕೊಡಬಹುದು. ನಾವು ಅದೇ ಒಂದು 3-4 ಎಕರೆ ಮಾಡಿದ್ರೆ ಹೆಚ್ಚು ಕಡಿಮೆ ಹೋದ ಸರಿ 1-2 ಎಕರೆ ರಾಗಿ ಮಾಡಿದ್ವಿ ಸರ್. 32 ಕ್ವಿಂಟಲ್ ರಾಗಿ ಆಗಿ ಸರ್. ಅವ್ರು ಕೊಡ್ತಾ ಇರೋದ ಒಂದು 5,000 ರೂಪಾಯಿ ಗುತ್ತಿಗೆ ಕೊಟ್ಟಿದ್ದೆ, ಒಂದು 25-30,000 ರೂಪಾಯಿ ಖರ್ಚು ಮಾಡಿದ್ದೆ, 60,000 ರೂಪಾಯಿ ದುಡ್ಡು ಉಳಿದಿ ಸರ್ ನನಗೆ. 6 ತಿಂಗಳಿಗೆ 60,000 ರೂಪಾಯಿ ಯಾರು ಕೊಡ್ತಾರೆ ಸರ್? ಎಷ್ಟು ಎಕರೆ ಹಾಕಿ? 2 ಎಕರೆ ರಾಗಿ ಹಾಕಿದ್ದೆ ಸರ್. ಯಾವ ರಾಗಿ ಹಾಕಿದ್ರಿ ಸರ್? ಅದು ಇಂಡಿಯನ್ ಅಂತ ರಾಗಿ ಬರ್ತಾ ಒಳ್ಳೆ ತೆನೆ ಇತ್ತು ಸರ್. ಮತ್ತೆ ನೋಡಿದ್ರಲ್ಲ ಅದನ್ನ ಬೀಜ ನಾನು ಫ್ರೀ ಆಗಿ ಕೆಲವರು ಕೊಟ್ಟೆ ಸರ್, ಇದನ್ನ ಹಾಕಿ ನೀವು ಇದಾಗತ್ತೆ ಅಂತ. ನೀವು ನಿಮ್ಗೆ ಬೇಕಾ ತಗೊಂಡು ನೀವು ತೆನೆ ಎತ್ಕೊಂಡು ಈಗೇನಾಗಿದೆ, ಪ್ರತಿ 10 ಕುಂಟೆ ಜಮೀನಿರೋ ರೈತನು ಅಡಕೆ ಹಾಕಿದಾನೆ. ನಾವು ಅಡಕೆ ಹಾಕೋದ್ ಬೇಡ ಅಂತ ಹೇಳ್ತಿಲ್ಲ, ಮನೆ ಮಟ್ಟಿಗಾರ ನೀವು ಭತ್ತ ಬೆಳ್ಕೊಳ್ಳಿ ಫಸ್ಟ್. ಅಡಿಕೆ ವಾಣಿಜ್ಯ ಬೆಳೆ, ದುಡ್ಡು ಬೇಗ ಬರುತ್ತೆ. ಓಕೆ ಸರ್, ಈಗ ಮನುಷ್ಯನಿಗೆ ಅನ್ನ ಬೇಕು, ಅನ್ನ ಹಣ ಎರಡು ಇಂಪಾರ್ಟೆಂಟ್. ಹಣಕ್ಕಿಂತ ಅನ್ನ ಇಂಪಾರ್ಟೆಂಟ್. ನಮಗೆ ಅನ್ನ ಬೇಕೇ ಹೊರತು ಹಣ ಏನು, ನಮಗೆ ಜೀವನಕ್ಕೆ ಬೇಕು, ಜೀವನನೇ ಹಣ ಆಗಬಾರ್ದು. ಅಂದ್ರೆ ಏನಂತಾರೆ ಅಂದ್ರೆ ದುಡ್ಡಿದ್ರೆ ತಾನೇ ಎಲ್ಲಿ ಬೇಕು ಸರ್, ದುಡ್ಡೇ ಎಲ್ಲರೂ ಸಿಗ ಸರ್. ನಾನು ಹೇಳ್ತಾರೆ ದುಡ್ಡೇ ಜೀವನ ಆಗ್ಬಿಟ್ರೆ ಈ ಒಂದು ಸಂಬಂಧ ಈಗ ಏನಾಗುತ್ತೆ, ನಾವು ಜಮೀನ್ ಹತ್ರ ಹೋದಾಗ ನಮ್ಗೆ ಎಷ್ಟೇ ಹುಷಾರಿರ್ಲಿ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ, ಜಮೀನ್ ಹತ್ರ ಹೋದಾಗ ಅದು ಒಂದು ನಮ್ಗೆ ಮಾನಸಿಕವಾಗಿ ಅಲ್ಲಿ ಏನೋ ಒಂಥರ ಆಹ್ಲಾದ ಸಿಗುತ್ತೆ. ಎಲ್ಲ ಏನೇ ನಮ್ಗೆ ಹುಷಾರಿಲ್ಲದೆ ಏನೇ ಒಂದು ಮಾನಸಿಕ ಬೇಜಾರಾದ್ರು ಅಲ್ಲಿ ಹೋದಾಗ ಎಲ್ಲ ಮರ್ತೋಗಿರುತ್ತೆ. ಭತ್ತ ಬೆಳೀರಿ ಅಂತ ಹೇಳ್ತೀರಿ, ಈಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ಭತ್ತಕ್ಕೆ ಭಾರಿ ರೇಟ್ ಕಡಿಮೆ ಇದೆ, ಮತ್ತೆ ಅದಕ್ಕೆ ಕೊಡ್ತಕ್ಕಂತ ಕಾಶನ ಬೀಜಕ್ಕೆ ರೇಟ್ ಜಾಸ್ತಿ, ಗೊಬ್ಬರಕ್ಕೆ ರೇಟ್ ಜಾಸ್ತಿ, ಮತ್ತೆ ಸರಿಯಾದ ಸಮಯದಲ್ಲಿ ಕೀಟಗಳ ಬಾಧೆ ಅಂತ ರೈತರು ಹೇಳ್ತಕ್ಕಂಥದ್ದು. ತಾವು ಇಷ್ಟೆಲ್ಲ ಬೆಳೆದಿದ್ದೀನಿ, ಇದರಲ್ಲಿ ಅಚೀವ್ ಮಾಡಿದ್ದೀನಿ ಅಂತೀರಾ, ಯಾವ ರೀತಿ ಮಾಡಿದ್ರಿ ಸರ್? ಈಗ ಸಹಜವಾಗಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಜ್ಯೋತಿ ಭತ್ತ ಅಂತ ಬರುತ್ತೆ. ಅದಕ್ಕೆ ಜ್ಯೋತಿ ಭತ್ತ ಬೆಳೆ ಕಾರಣ ಏನಂತ ಅಂತಂದ್ರೆ ಮಾರ್ಕೆಟಿಂಗ್ ಚೆನ್ನಾಗಿದೆ, ಮಾರ್ಕೆಟಿಂಗ್ ಚೆನ್ನಾಗಿದೆ. ಈಗ ಒಂದು 15-20 ವರ್ಷದಿಂದ ಆ ಜ್ಯೋತಿ ಭತ್ತ ಅನ್ನೋದು ಕಾಮನ್ ಆಗಿ ಬರ್ತಾ ಇದೆ. ಈಗ ಮೊನ್ನೆ ಈಗ ಕೃಷಿ ಇಲಾಖೆಯವರು ಸಹ್ಯಾದ್ರಿ ಮುಕ್ತಿ ಅಂತ ಅದನ್ನೇ ಡೆವಲಪ್ಮೆಂಟ್ ಕೊಟ್ರು ಸರ್. ಈಗ ಅದು ಹೆಚ್ಚು ಕಡಿಮೆ ಒಂದು ಲಾಸ್ಟ್ ಟೈಮ್ ನಮ್ದು 1 ಎಕರೆಗೆ ಹೆಚ್ಚು ಕಡಿಮೆ ಒಂದು 25-28 ಕ್ವಿಂಟಲ್ ಗಂಟೆ ಭತ್ತ ಬಂತು. ಅದೇ ಮಾಮೂಲಿ ಜ್ಯೋತಿ ಹಿಂದ್ಗಡೆ ಹಿಂದೆ ಜ್ಯೋತಿ ಈ 15 ಚೀಲ ಬೆಳೆದಿರೋರು ಇದಾರೆ, 15 ಕ್ವಿಂಟಲ್ ಬೆಳೆದಿರೋರು ಇದಾರೆ. ನಾವ್ ಹೇಳ್ತಾ ಇರೋದು ಇದಕ್ಕೆ ಈ ಸಹ್ಯಾದ್ರಿ ಮುಕ್ತಿಗೆ ಯಾವ್ದೇ ರೋಗ ಬಾಧೆ ಇಲ್ಲ, ಹೊಸ್ತಾಗ್ ಬಂದಿರ ಸರ್. ಈಗ ಲಾಸ್ಟ್ ಇಯರ್ ವಿಶ್ವವಿದ್ಯಾನಿಲಯದಲ್ಲೂ ಇಲ್ಲಿ ಕೃಷಿ ಇಲಾಖೆಯವರು ಕೃಷಿ ಇಲಾಖೆಯವರು ನಮ್ ಕೈ ನಮಗ್ ಕೊಟ್ಟಿದ್ರು. ಒಂದ್ 25 ಜನಕ್ಕೆ ನಾವು ಬತ್ತೆ, 25 ಜನಕ್ಕೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಬೆಳೆದ್ರು ಸರ್. ಈಗ ಏನಾಗುತ್ತೆ ಅಂದ್ರೆ ಒಂದು 20 ಕೆಜಿ ಭತ್ತದಲ್ಲಿ ಹೆಚ್ಚು ಕಡಿಮೆ ಒಂದು ಎಕರೆಗೆ ಭತ್ತ ಆಗುತ್ತೆ. ಅದನ್ನ ಹೆಚ್ಚು ಕಡಿಮೆ ನಾವು ಸರಿ 100 ಎಕರೆಗೆ ಭತ್ತ ಸೀಡ್ಸ್ ಕೊಟ್ಟಿದ್ದಾರೆ, ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದೀವಿ. ಒಳ್ಳೆ ಈಗ ಸರ್ ನಾವ್ ಹೇಳ್ತಾ ಇರೋದು ಉದ್ದೇಶ ಏನಂತಂದ್ರೆ ಭತ್ತ ಬೇಕು, ಖರ್ಚು ಬರ್ತೈತೆ. ನೀವು ಕರೆಕ್ಟ್ ಒಂದು 25 ಕ್ವಿಂಟಲ್ ಭತ್ತ ಬೀಳಿ. ಇವತ್ತು 25 ಕ್ವಿಂಟಲ್ಗೆ 2,200 ರಿಂದ 2,500 ರೂಪಾಯಿ ದುಡ್ಡು ರೈಟ್ ಇದೆ. 50-60 ರೂಪಾಯಿ 60,000 ರೂಪಾಯಿ ದುಡ್ಡಾಗುತ್ತೆ. ಒಂದು 15 ರೂಪಾಯಿ ಉಳ್ಳಾಗುತ್ತೆ, 75 ರೂಪಾಯಿ ದುಡ್ಡಾಗುತ್ತೆ. ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಟ್ಟಿ ಮಾಡ್ತೀವಿ, ನಟ್ಟಿ ಮಾಡ್ಬಿಟ್ಟು ಕಳೆ ಕೀಳ್ತೀವಿ, ಕಳೆ ಕೀಳಿ ಗೊಬ್ಬರ ಹಾಕ್ಬಿಡ್ತೀರಿ, ಕುಯಿಲ್ಗೆ ಹೋಗೋದು. ಈಗ ಅದಕ್ಕೆ ರೋಗ ಬಿಂತ ಏನಾಯ್ತು ಅಂತ ಅದನ್ನ ವಾಚ್ ಮಾಡ್ತಾ ಇರಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ, ಒಂದ್ಸರಿ ಗದ್ದೆ ತಗೋಬಿಟ್ಟು ಬಂದು ಮೇಲ್ಗಡೆ ಯಾರು ಸಿಕ್ಕರು ಮಾತಾಡಿಸ್ತೀವಿ, ತಿರ್ಗಾ ಬಂದು ಅಲ್ಲಿ ಟೌನ್ಗೆ ಹೋಗಿ ಅಂತ ತಾಲೂಕ್ ಆಫೀಸ್ಗಳು ಇದೆ, ಕೋರ್ಟ್ ಅಲ್ಲಿ ಬರೀ ಅಲ್ಲಿ ಏನು ಅವಶ್ಯಕತೆ ಏನೂ ಇಲ್ಲ, ನಾ ಟೌನ್ಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ. ಮಿನಿಮಮ್ ಒಬ್ಬ ಕಾರ್ಮಿಕ ಏನ್ ಮಾಡ್ತಾನೆ, ಒಬ್ಬ ಕಾರ್ಖಾನೆಗೆ ಹೋದ ತಕ್ಷಣ 8 ಗಂಟೆ ಹೊರಗಡೆ ಬರಲ್ಲ. ನೀವು 8 ಗಂಟೆ ಕೆಲಸ ಮಾಡ್ಬೇಡ್ರಿ ರೈತರು, 6-7 ಗಂಟೆ ಮಾಡ್ರಿ, ಇನ್ನೂ 1 ಗಂಟೆ ಕಡಿಮೆನೆ ಮಾಡ್ರಿ. ಯಾಕೆ ಉದ್ದಾರ ಆಗಲ್ಲ? ನಾನು ಹೇಳ್ತಾ ಇರೋದು ಕಾರ್ಮಿಕರು ಮಾತ್ರ ಅಲ್ಲಿ ಒಂದು ಹೋಗಿ ಒಂದು ಸ್ಟೇ ಆಗ್ಬಿಡ್ತೀರಿ, ಅವನೇನೇ ಯಾರು ಹುಷಾರಿಲ್ಲ ಅಂತಂದ್ರು ಬರಂಗಿಲ್ಲ, ಯಾರು ಮನೆಗೆ ನಿಂಟರು ಬಂದು ನೀನು ಏನು ನಿನ್ನ ಬೇಕಾದಾಗ ಹೋಗಿ ಬೆಳಗ್ಗೆ 1-4 ಗಂಟೆ ಮಾಡು, ಸಾಯಂಕಾಲ 3 ಗಂಟೆ ಕೆಲಸ ಮಾಡ್ರಿ. ಒಬ್ಬ ಸರ್ ಒಬ್ಬ ರೈತ ಒಂದು 4 ಎಕರೆ ತೋಟ, ನಾವು 1 ಎಕರೆ 5 ಎಕರೆ 2.5 ಎಕರೆ ಸರ್ 80-90% ನಾನೇ ಕೆಲಸ ಮಾಡ್ತೀವಿ ಸರ್ ನಾವು. ಹಂಗಾಗಿ ನಮ್ಗೆ ದುಡ್ಡು ಉಳಿದು ನನ್ನ ಲೆಕ್ಕ ಏನೋ ಒಂದ್ಸರಿ ನಿಮ್ಮ ಮನೆಯಿಂದ ತೋಟಕ್ಕೆ ಕೊಟ್ಟಮೇಲೆ 1,000 ರೂಪಾಯಿ ದುಡಿಮೆ ಆಗಬೇಕು ಇವತ್ತು. ಅದು ಮುಖ್ಯ, ಯಾಕಂದ್ರೆ ದಿನ 1,000 ರೂಪಾಯಿ ಆದ್ರೆ ತಿಂಗಳ 30,000 ರೂಪಾಯಿ ಆಯ್ತು. ಈಗ ಒಬ್ಬ ಇಂಜಿನಿಯರ್ ತಿಂಗಳ ದುಡ್ಡು 4-5 ಲಕ್ಷ ರೂಪಾಯಿ ಸಂಬಳ ಊರ್ ಬಿಟ್ಟು ಹೋಗಿ ದುಡಿಮೆ ಮಾಡ್ತಾ ಇದಾರೆ. ನಾವ್ ಇಲ್ಲೇ ಯಾಕೆ ಮಾಡಬಾರ್ದು? ಆ ರೀತಿ ಅದ ನಮ್ಮ ಉದ್ದೇಶ. ಆದ್ರೆ ನೀವು ಈ ಒಂದು ಭತ್ತನ ಅಷ್ಟೊಂದು ಇಳುವರಿ ತಗೊಂಡ್ವಿ ಅಂತ ಹೇಳಿದ್ರಿ, ಯಾವ ರೀತಿ ಅದನ್ನ ನಿರ್ವಹಣೆ ಯಾವ ತರ ಮಾಡಿದ್ರಿ ಭತ್ತದ್ದು? ಸರ್ ನಿರ್ವಹಣೆ ಅಂತಂದ್ರೆ ಮೇಜರ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು. ಈ ನಮ್ಮ ಆಸುಪಾಸ ನಾವು ನೋಡ್ತೀವಿ 1/2 ಎಕರೆ ಜನ ಇದಾರೆ, 2 ಎಕರೆ ಜನ ಜಮೀನ್ ಇದೆ, ಅದಕ್ಕೆಲ್ಲ ಅಡಿಕೆ ಮಾಡ್ಬಿಡ್ತಾರೆ. ಒಂದು ಇಡೀನೋ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ರೈತರು ಮೇಜರ್ ಆಗಿ ಸರ್ ಹೇಳ್ತಾರೆ. ನಾವು ಲಾಸ್ಟ್ ಟೈಮ್ ಹೆಚ್ಚು ಕಡಿಮೆ ಒಂದು 15 ಗಾಡಿ ಗೊಬ್ಬರ ಇತ್ತು. 15 ಗಾಡಿ ನನ್ಗೆ ಅಕ್ಕಪಕ್ಕದ ಅಂದ್ರು, ಏ ಇದೇ ಗೊಬ್ಬರನ ಮಾಡಿದ್ರೆ ಒಂದು 40 ರೂಪಾಯಿ ದುಡ್ಡು ಬರೋದಲ್ಲ ಅಂತಂದ್ರೆ, ಆಯ್ತಪ್ಪ ನೀನ್ 40 ರೂಪಾಯಿ ಇವತ್ತೇನೋ ಬರ್ತಿತ್ತೆ, ಈ 4 ವರ್ಷ ನೀನ್ 1 ಎಕರೆಯಲ್ಲಿ ಭತ್ತ ಬೆಳೆಯೋದ್ ನಾನು ಹೆಚ್ಚು ಕಡಿಮೆ 15 ಕ್ವಿಂಟಲ್ ಭತ್ತ ಬೆಳಿತಾ ಇದ್ದೀನಿ. ಕೊನೆ ನನ್ನ ಭತ್ತ ಬಂದಾಗ ಅಂತೀಯ, ಏ ನಿಮ್ಮ ಮಾತ್ರ ಚೆನ್ನಾಗುತ್ತೆ ನಮ್ಮ ಭತ್ತ. ನೀವು ಇವತ್ತು ಗೊಬ್ಬರ ಮಾರ್ಕಂತ ಇದ್ದೀರಾ? ಅದ್ ತಾಕತ್ ಭೂಮ್ ತಾಯಿಲಿ ತಾಕತ್ ಇಲ್ಲ. ಮಳೆಗಾಲದಲ್ಲಿ ನಾವು ದಯಂಚ ಅಂತ ಹೆಸರೆಲ್ಲ ಗೊಬ್ಬರ ಬರ್ಸ ಅದಾಗ್ತಿವಿ. ಈ ಬೇಸಿಗೆ ಬೆಳೆಯಲ್ಲಿ ಗೊಬ್ಬರ ಹೊಡಿತೀವಿ ಸರ್, ಕೊಟ್ಟಿಗೆ ಗೊಬ್ಬರ. ಹಂಗಾಗಿ ನೆಲ ಫಲವತ್ತತೆ ಇದೆ, ಆ ಫಲವತ್ತತೆ ಕಾಪಾಡೋದ್ರಿಂದ ಏನಾಗುತ್ತೆ, ಭತ್ತ ಸಮೃದ್ಧಿ ಆಗುತ್ತೆ. ಇದು ಮೇಜರ್ ಸರ್. ಮತ್ತೆ ಇನ್ನೊಂದು ನೀರು ಅಷ್ಟೇ, ನಮ್ಮ ರೈತರು ಏನಾಗಿದೆ ಭತ್ತಕ್ಕೆ ಅಂದ ತಕ್ಷಣ 120 ದಿನ ಬೇಕೊಂದು ಜ್ಯೋತಿ ಭತ್ತ ಬರಕ್ಕೆ. ವರ್ಷ ಪೂರ್ತಿ ನೀರು ಕಟ್ಟಬಾರ್ದು, ಟೋಟಲಿ ಒಂದು 60-70 ದಿನ ನೀರಿದ್ರೆ ಸಾಕು ಭತ್ತಕ್ಕೆ. ಏನ್ ಕಳೆ ಕೀಳೋವರೆಗೂ ಸ್ವಲ್ಪ ನೀರು ಬಿಡಬೇಕು. ಕಳೆ ಕಿತ್ತು ಒಂದ್ ಕಳೆ ಕಿತ್ತ ಮೇಲೆ ಸ್ವಲ್ಪ ಗದ್ದೆ ಡ್ರೈ ಮಾಡಬೇಕು. ಡ್ರೈ ಮಾಡಿ ನೀರು ಬಿಟ್ಟಾಗ ಏನಾಗುತ್ತೆ, ಯಾವ್ದು ರೋಗ ರುಜಿನ ಇರಲ್ಲ, ಮತ್ತೆ ಅದಕ್ಕೆ ಒಂಥರ ಸ್ಪ್ರೇ ಕೊಟ್ಟಂಗೆ ಆಗ್ತಿತ್ತು, ಔಷಧಿ ಹೊಡೆದಂಗೆ ಆಗ್ತಿತ್ತು. ಹಂಗಾಗಿ ಯಾವ್ದು ಸಮಸ್ಯೆ ಉದ್ಭವ ಆಗಲ್ಲ. ನಾವು ಸರ್ ಈಗ ಸಹ್ಯಾದ್ರಿ ಮುಕ್ತಿ ಅಂತ ಏನ್ ಕೊಟ್ಟಿದ್ದಾರೆ ಭತ್ತ, ಒಂದು ಸರಿ ಔಷಧಿ ಹೊಡೆದಿಲ್ಲ ಸರ್. ಇದಕ್ಕೆ ಪಕ್ಕದಲ್ಲೇ ಹಳೆ ಜ್ಯೋತಿ ಇದೆ, ನಾವು ಹಂಗಾರು ತಗೊಂಡೋಗ್ರಿ, ನಮ್ಮ ಭತ್ತ ಬಡ್ಕೊಂಡೋಗ್ರಿ ಅಂದ್ರೆ ಒಂದು ಪುಣ್ಯಾತ್ಮ ತಗೊಂಡೋಗ್ಲಿಲ್ಲ. ಏ ನೋಡೋಣ ನೋಡೋಣ ಇವತ್ತಂತ ನೆನ್ನೆ ಈಗ ಮಾತಾಡ್ಬೇಕಾದ್ರೆ ಗದ್ದೆ ತರ ನಿಮ್ ಭತ್ತ ಹಿಂಗೈತಣ, ನಮ್ ನೋಡಿದ್ರೆ ಹಿಂಗಾಗ್ಬಿಟ್ಟೈತಿ ಭತ್ತ, ನೀವು ಗೊಬ್ಬರ ಎಲ್ಲ ಮಾರ್ಕೊಂಡ್ಬಿಡ್ರಿ, ಇಲ್ಲಿ ಬಂದು ಇವಾಗ ಮಕ ಇದು ಮಾಡ್ಕೊಳ್ರಪ್ಪ, ಜಮೀನ್ ಇದೆ, ದನಕರ ಇದೆ ಮನೆಯಲ್ಲಿ, ಯಾರೋ 3 ಕಾಸು ಕೊಡ್ತಾರೆ ಅಂತ ಗೊಬ್ಬರ ಕೊಡ್ತೀರಾ? ಇವಾಗ ಗದ್ದೆ ನೋಡಿದ್ರೆ ಬೇಜಾರಾಗ್ತು ಅಂತ ಹೇಳ್ತೀರಾ? ನಿಮ್ ಪ್ರಕಾರವಾಗಿ ಸರ್ಕಾರಿ ಗೊಬ್ಬರ ಉಪಯೋಗಿಸಲೇಬಾರ್ದು ಅಂತ? ಸರ್ಕಾರಿ ಗೊಬ್ಬರ ಉಪಯೋಗಿಸ್ಬಾರ್ದು ಅಂತ ಹೇಳ್ತೀರಾ? ಅವಶ್ಯಕತೆ ಇದೆ, ಅವಶ್ಯಕತೆ ಇದ್ದಾಗ ಸ್ವಲ್ಪ ಹಾಕ್ಬೇಕು. ಹೋಟ್ಲು ಫುಡ್ಗೂ ಮನೆ ಫುಡ್ಗೂ ವ್ಯತ್ಯಾಸ ಇದೆ ಸರ್. ಈಗ ಏನೋ ಹೋಟ್ಲಲ್ಲಿ ಟೇಸ್ಟ್ ಪೌಡರ್ ಹಾಕ್ತಾರೆ, ಅದೇನಾಗತ್ತೆ ಬಾಯಿಗೆ ರುಚಿ ಇರುತ್ತೆ ಹೊರತು ಆರೋಗ್ಯಕ್ಕೇನೂ ಅಲ್ಲ. ಈ ಗೊಬ್ಬರನೂ ಅಷ್ಟೇ, ನಮ್ಗೇನು ಭೂತಾಯಿಗೆ ಏನು ಬೇಕು ಅದನ್ನ ಕೊಡಬೇಕು. ಗೊಬ್ಬರ ಹಾಕ್ಬಿಟ್ರೆ ತಕ್ಷಣ ಏನಾಗುತ್ತೆ, ಎರಡು ದಿನ ಭತ್ತ ಚೆನ್ನಾಗಿರುತ್ತೆ, ಮೂರು ದಿನ ತಿರ್ಗ ರೋಗ ಅಟ್ಯಾಕ್ ಆಗಿ ಆಗುತ್ತೆ. ಅಂದ್ರೆ ನೀವೀಗ ಸಾವಯವ ಅಂದ್ರೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತೀರಿ, ಹಸುನೇ ಸಾಕಲ್ವಲ್ಲ ಹಳ್ಳಿ ಕಡೆನೆ? ಈಗ ಸರ್ ಹಸು ಸಾಕದೇ ಹೋದ್ರೆ ಸರ್ ಹಸಿರೆಲೆ ಗೊಬ್ಬರ ಇದಾವಲ್ಲ ಸರ್, ಈಗ ಹಸಿರೆಲೆ ಗೊಬ್ಬರ ಇದೆ, ಅಳಸಂದೆ ಸೊಪ್ಪಿದೆ, ತೊಗರಿ ಸೊಪ್ಪಿದೆ, ಯಾವ್ದಾರ ಹಾಕ್ರಿ ಗೊಬ್ಬರ. ಭೂಮಿಗೆ ಸ್ವಲ್ಪ ನೆಲ ಕಸವಾದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬೆಳೆ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಅಡಿಕೆ ಹಾಕಿದೆ ಎಲ್ಲ 7 ವರ್ಷ 8 ವರ್ಷ ಬೇಕು ಅಂತ ಸರ್, ಐದು ಇನ್ನು ಈ ನೆಕ್ಸ್ಟ್ ಆ ಜೂನ್ ಬಂದ್ರೆ ನಮ್ದು 6 ವರ್ಷ ತುಂಬುತ್ತೆ ಸರ್. ಇವತ್ತು 50 ಕ್ವಿಂಟಲ್ ಅಡಿಕೆ ಈ ಸರ್ ನೆಕ್ಸ್ಟ್ ಫಸ್ಟ್ ಬೆಳೆನೆ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನಮಗೆ. ಎಷ್ಟು ಎಕರೆ ಹಾಕಿದ್ರೆ ಅಡಿಕೆ? 1 ಎಕರೆ 1.5 ಎಕರೆ ಇದೆ ಸರ್. ಈಗ 1 ಎಕರೆ ಈಗ ಹಳೆದ ಒಂದು 1/2 ಎಕರೆ ಇತ್ತು, ಈಗ 1 ಎಕರೆ ಇದು ರೆಡಿ ಇದೆ. ಈಗ ಅದ 6 ವರ್ಷ ಈಗ ಬಂದವರೆಲ್ಲ ಅಂತಾರೆ, ಏನ್ ಕೆಲಸ ಮಾಡಿ ಏನ್ ಕೆಲಸ ಮಾಡಿ ಅಂತ. ಅದ್ ಕೆಲಸ ಮಾಡ್ಲಿ ಬಿಡ್ಲಿ ಅದಕ್ಕೆ, ಅದ್ರ ಅದ್ರ ಸುಮ್ನೆ ಹೋಗಿ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಅದ್ರಲ್ಲಿ ಏನ್ ವೀಕ್ ಆಗ್ತಾ ಇದೆ ಗಿಡ ಅಂತ ನಮ್ಗೆ ಹೇಳ್ತಿದ್ದ. ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬಿಡ್ತಿದ್ದೆ, ಯಾಕೋ ಗಿಡ ಮಂಕಾಗಿದೆ ಇದು, ಇದಕ್ಕೇನ್ ಮಾಡ್ಬೇಕು? ಅದು ಇಂಪಾರ್ಟೆನ್ಸ್ ಸರ್. ಒಟ್ಟಲ್ಲಿ ತೋಟದಲ್ಲಿ ಇರಬೇಕು ಮನುಷ್ಯ, ಏನು ಎಲ್ಲ ಹೊರಗಡೆ ಟೈಮ್ ವೇಸ್ಟ್ ಮಾಡೋದನ್ನ. ನೀನು ಹೇಳಿದ್ರೆ ಒಂದು 5-6-7 ಗಂಟೆ ಕೆಲಸ ಮಾಡಿದ್ರೆ ಆರಾಮಾಗಿ 2 ಎಕರೆ 1 ಎಕರೆ ಜಮೀನು ಇಟ್ಕೊಂಡು ಜೀವನ ಮಾಡಬಹುದು. ತಮ್ಮ 1.5 ಎಕರೆ ಜಮೀನಿನಲ್ಲಿ ಯಾವ ರೀತಿ ಮಿಶ್ರ ಪದ್ಧತಿ ಮಾಡ್ತಾ ಇದ್ದೀರಿ? ಉಳಿದ 3 ಎಕರೆಯಲ್ಲಿ ಏನೇನು ಬೆಳೆಗಳನ್ನ ಬೆಳೆಸ್ತಾರೆ? 3 ಎಕರೆ ಬೇರೆ ಗುತ್ತಿಗೆ ಸರ್ ಅದು. ಅದು ಈಗ ಒಂದು ಇನ್ನೊಂದು 2 ಎಕರೆ ಬಿಡಿಸ್ಕೊಂಡ್ಬಿಟ್ರೆ ಈಗ 1 ಎಕರೆ 1 ಭತ್ತ ಮಾಡಿದೀವಿ, ಇನ್ನೊಂದು 2 ಎಕರೆ ತೋಟ ಮಾಡಿದ್ವಿ ಸರ್. ತೋಟದಲ್ಲಿ ಕಾಫಿ ಹಾಕಿದೀವಿ, ಕಾಫಿನೂ ಸೂಪರ್ ಕಾಫಿ ಇದೆ ಸರ್. ಎಲ್ಲ ಬಂದು ಬಂದವರೆಲ್ಲ ಏ ಕಾಫಿ ಹಾಕ್ಬೇಕು ನಾವು ಬರಲ್ವಾ ಅಂತ ಎಲ್ಲ ಬರ್ತದೆ. ಮಾಡಬೇಕು ಫಸ್ಟ್. ಯಾವ ರೀತಿ ಮಾಡ್ತಿದ್ರ ಕಾಫಿನ? ಕಾಫಿ ಸರ್ ಈಗ 8.5-9 ಅಡಿ ಇದೆ ನಮ್ಮ ಗಿಡದಿಂದ ಗಿಡಕ್ಕೆ, ಆ ಸೆಂಟ್ರಲ್ ಕಾಫಿ ಹಾಕಿದೀವಿ ಸರ್. ಚೆನ್ನಾಗಿದೆ ಸರ್ ಕಾಫಿ, ಇನ್ನೊಬ್ಬ 1 ವರ್ಷ 1.5 ವರ್ಷ ಆಗಿರ್ಬೇಕು ಅದೇ ಕಾಫಿ ಬಿಟ್ಟಿದೆ ಸರ್. ಅದು ಅಂದ್ರೆ ಅಡಿಕೆಗಳ ಮಧ್ಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ರಿ ಕಾಫಿ ಸರ್? ನಿರ್ವಹಣೆ ಏನಿಲ್ಲ ಸರ್, ಈ ಅಡಿಕೆ ಗೊಬ್ಬರ ಹಾಕ್ತಿವಲ್ಲ ಅವಾಗ ಅದೇ ಗೊಬ್ಬರ ಹಾಕ್ತಾ ಇದೀವಿ. ಇನ್ನು ವಿಶೇಷವಾಗಿ ಏನೋ ಅದನ್ನ ಟ್ರೀಟ್ ಮಾಡ್ತಿಲ್ಲ, ಗಿಡ ಚೆನ್ನಾಗಿದೆ ಸರ್. ಅಡಿಕೆ ನೀರ್ ಬೇಕೇ ಬೇಕು? ಅಡಿಕೆ ಕಾಫಿಗೆ ನೀರ್ ಬೇಕಾಗಿಲ್ಲ ಸರ್. ಅಡಿಕೆ ಎತ್ತಂದ್ರೆ ಏನ್ ಈಗ ಒಂದ್ಸರಿ ಅದ್ ನೀರು ಆಗುತ್ತೆ, ಇದ್ರೆ ಅದಕ್ಕಿಂತ ಡ್ರೈ ಆದ್ರೂ ಕಾಫಿ ಚೆನ್ನಾಗಿ ಬರುತ್ತೆ. ಜೊತೆಗೆ ಇನ್ನೇನ್ ಬೇರೆ ಬೇರೆ ಬೆಳ್ಕೊಂಡಿದ್ರಿ ಸರ್? ಅದೇ ಮನೆಗೆ ಆಗಂತ ಅವು ಕಾಳು ಕಡ್ಡಿ ಬೆಳ್ಕೊಂಡಿರ್ತೀವಿ ಸರ್. ಅವಾಗ್ಲೇ ಹೇಳಿದ್ರೆ ಮೆಣಸು ಬೆಳ್ಕೊಂಡಿದೀನಿ ಅಂತ. ಮೆಣಸು ಒಂದು 10 ಬಳ್ಳಿ ಮೆಣಸು ಹಾಕಿ ಸರ್, ಈ ಸರಿ 1 ಎಕರೆ ಪೂರ್ತಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್. ಯಾಕಂದ್ರೆ ನಮ್ಗೆ ಅದ್ರ ಅನುಭವ ಇರಲಿಲ್ಲ, ಬರುತ್ತೋ ಇಲ್ವೋ. ಈಗ ಹೇಳಿದ್ರೆ ಸರ್ ಕಾಫಿ ಹಾಕಿದ್ವಲ್ಲ, ನಮ್ಗೆ ಅನುಭವ ಇಲ್ದಾಗ ಅದನ್ನ ಫಸ್ಟ್ ತಂದು ಸುಮ್ಮನೆ ಬೀಜ ತಂದ್ಬಿಟ್ಟು ಹಾಕಿ ಮೈ ಮೇಲೆ ಹಾಕೋಬಾರ್ದು. ನಮ್ಮ ವೆದರ್ ಬರುತ್ತಾ ಬರುತ್ತೆ ಅಂತ ಒಂದು ಹೋದಾಗ ಅದನ್ನ ಹಾಕ್ಬೇಕು. ಎಲ್ಲಿಂದ ತಂದ್ರಿ ಮೆಣಸು? ಫ್ರೆಂಡ್ ಸರ್, ಮೆಣಸು ನಮ್ಮ ಅತ್ತೆ ಮನೆ ನಮ್ಮ ಚಿಕ್ಕಮಂಗ್ಳೂರು ನಮ್ಮ ಮಿಸಸ್ ಅವ್ರದ್ದು, ಅಲ್ಲಿಂದನೇ ತಗೊಂಡಿ ಸರ್ ಕಾಫಿ ಮೆಣಸು. ಅಲ್ಲಿಂದ ತಂದ್ರಿ. ಏನಂತಾರೆ ಜನ ಅಕ್ಕಪಕ್ಕ ರೈತರು ನಿಮ್ಮನ್ನೆಲ್ಲ ಈ ತರ ಅಕ್ಕಪಕ್ಕದಲ್ಲಿ ನೋಡಿದಾಗ ಹೇಳ್ತೆ, ನೀನ್ ಏನೋ ಒಂದು ಮಾಡ್ತಾ ಇರ್ತೀಯ ಬಿಡಪ್ಪ, ನಿನ್ನೋ ನಾವು ಮಾಡ್ಬೇಕು. ಈಗ ಸರ್ ನಾನು 1-3-4 ಜನಕ್ಕೆ ಫೋರ್ಸ್ ಮಾಡಿಸಿ ಕಾಫಿ ಹಾಕ್ಸಿದ್ದೀನಿ ಸರ್. ಈಗ ಈ ಸರಿ ಈಗ ನೆನ್ನೆ ಮೊನ್ನೆ ಪೇಪರ್ ಕೊಟ್ಟಿದ್ರು ಇತಿಹಾಸದಲ್ಲಿ ಎಲ್ಲ ಕಾಫಿ ಅಷ್ಟು ರೈಟ್ ಆಗಿದೆ ಅಂತ. ಹೆಚ್ಚುಕಡೆ 30 ವರ್ಷದ ಇತಿಹಾಸದಲ್ಲಿ ಕಾಫಿ ನಾನ್ ಹೇಳ್ತಾರೆ ಸರ್ ಕಾಫಿ ರೈಟ್ ಆಗದೆ ನಮ್ಗೆ ರೈಟು ಅಡಿಕೆ ರೈಟು ಹಂಗೆ ಉಳ್ಕೊಳ್ಳಿ ಖರ್ಚಂದು. ಈ ಕಾಫಿ ಏನ್ ಖರ್ಚು ಮಾಡ್ತೀವಿ ಆ ದುಡ್ಡು ನಮ್ಗೆ ಬಂದೇ ಸಾಕು ಸರ್. ಇಲ್ಲಿ ಎಕರೆ ಮಿನಿಮಮ್ 60-70 ರೂಪಾಯಿ ದುಡ್ಡು ಖರ್ಚು ಮಾಡಿದ್ರೆ ಆ ದುಡ್ಡು ಕಾಫಿಲಿ ಬಂದ್ಬಿಟ್ರೆ ಅಡಿಕೆ ದುಡ್ಡು ಹೆಂಗೆ ಸೇವ್ ಆಗುತ್ತೆ? ಅಡಿಕೆ ದುಡ್ಡು ಉಳ್ಕೊಳ್ಳುತ್ತೆ, ಒಂದು 3-4 ಲಕ್ಷ ಬರುತ್ತೆ. ಈ ಕಾಫಿ ದುಡ್ಡಲ್ಲಿ ನಮ್ದು ಖರ್ಚೆಲ್ಲ ಮೇಂಟೈನ್ ಆಗುತ್ತೆ. ಒಟ್ಟಲ್ಲಿ ನೀವು ಒಂದು ಬೆಳೆಯಲ್ಲಿ ಬರೆದಿದ್ದನ್ನ ಇನ್ನೊಂದು ಬೆಳೆಯಲ್ಲಿ ತೂಗಿಸ್ಕೋಬೇಕು ಸರ್, ಅವಾಗ ಸಮೃದ್ಧಿ ಆಗ್ತಿತ್ತು. ಜೊತೆಗೆ ಜೋಳ ಕೂಡ ಅಂತ ಹೇಳಿದ್ರಿ, ಅದು ಯಾವ ರೀತಿ ಅದು ಯಾವ ಜೋಳ ಹಾಕಿದ್ರಿ? ಜೋಳ ಅಂತಂದ್ರೆ ಈಗ ಯಾವಾಗ ಕಾರ್ಖಾನೆ ಮುಚ್ಚೋಯ್ತು, ಕಬ್ಬಲ್ಲಿ ದಾಖಲೆ ಮಾಡಿದ್ವಿ, ಅವಾಗ ಏನಾಯ್ತು, ವರ್ಷ ವರ್ಷ ನಮ್ಮೊಂದಿಷ್ಟು ಕಬ್ಬು ದುಡ್ಡು ಆಗ್ತಾ ಇರೋದು ಎಲ್ಲ ನಿಂತಷ್ಟ ರಾಗಿ ಭತ್ತ ಕಬ್ಬು ಹಾಕ್ತಿರೋ ಗದ್ದೆಗೆ ಜೋಳ ಹಾಕಿದ್ವಿ ಸರ್. ಜೋಳ ಹೆಚ್ಚು ಕಡಿಮೆ ಒಂದು 60 ಕ್ವಿಂಟಲ್ ಜೋಳ ಬೆಳೆದಿದ್ವಿ ಸರ್ 2 ಎಕರೆ. 30-32 ಕೃಷಿ ಇಲಾಖೆಯವರೆಲ್ಲ ಬಂದು ನೋಡ್ಬಿಟ್ರು ಇದು ಮಾಡಿದ್ರು ಸರ್ ಅದನ್ನ. ಚೆನ್ನಾಗಿದೆ ಸರ್ ಜೋಳ. ಮತ್ತೆಲ್ಲ ಅಲ್ಲಿ ಪೇಪರ್ ಎಲ್ಲ ಬಂದಿತ್ತು ನೋಡಿ, ಎಲ್ಲ ಸುಮಾರು ಜನ ಬಂದು ನೋಡಿದ್ರು. ಏ ಬೆಳೆದ ಹಿಂಗ್ ಬೆಳಿಬೇಕಪ್ಪ ಸರ್, ಯಾವ್ದೇ ಮಳಿ ಸರ್ ಅದನ್ನ ಒಡನಾಟ ಇಟ್ಕೋಬೇಕು ಫಸ್ಟ್. ನಾವು ಇವತ್ತು ಹಾಕಿದ್ವಿ, ಇನ್ನು ಹೋದ್ವಿ ಬಂದ್ವಿ ಮಾಡಬಾರ್ದು. ಈಗ ಹೆಚ್ಚು ಕಡಿಮೆ ಅದು 90 ದಿನ ಬಂದ್ಬಿಡ್ತೈತೆ. ಅದ್ ಕೆಲಸ ಮಾಡೋದು ಎಷ್ಟಿನ ಸರ್? ನಾವೀಗ ಭತ್ತ 120 ದಿನ ಕೆಲಸ, ಭತ್ತ ಸಹಜವಾಗಿ 100-120 ದಿನ ಭತ್ತಕ್ಕೆ ಬರ್ತಿರ್ತೀವಿ ಸರ್. ಟೋಟಲಿ 50-40 ದಿನ ಕೆಲಸ ಮಾಡಲ್ಲ ಸರ್ ನಾವು. ಒಂದೆರಡು ದಿನ ಒಟ್ಲ ಹಾಕ್ತಿವಿ, ಒಂದೆರಡು ದಿನ ಬದಕ್ ಹೋಗ್ತಿವಿ, ಒಂದ್ 4 ದಿನ ಟೋಟಲಿ 30-35 ದಿನ ಕೆಲಸ ಮಾಡ್ತೀವಿ ಅಷ್ಟು ಬಿಟ್ರೆ ಇನ್ನೂ ಹೆಚ್ಚಿನ 90 ದಿನ ಹಂಗೆ ಇರ್ತೀವಿ. ಅದ್ರ ಅವಾಗ ಏನ್ ಮಾಡ್ಬೇಕು ನಾವು? ಒಂದೆರಡು ಹಸ ಕಟ್ಕೊಬೇಕು, ಒಂದೆರಡು ಮೇಕೆ ಕಟ್ಕೋಬೇಕು, ಒಂದೆರಡು ಕೋಳಿ. ಅವಾಗ ಏನಾಗುತ್ತೆ, ಜೀವನ ನಿರ್ವಹಣೆ ಅನುಕೂಲ ಆಗ್ತಿತ್ತೆ. ನಾವೇನು ಭತ್ತ ಮಾಡಿದೀವಿ ಬಿಡು ಅಂತ ಅನ್ಬಿಟ್ಟು ಈ ಭತ್ತ ಇನ್ನು 6 ತಿಂಗಳು ಬರೋವರೆಗೂ ಇನ್ನು ಒಂದೇ ಫಾರ್ ಎಕ್ಸಾಂಪಲ್ 1-2 ಎಕರೆ ಭತ್ತ ಮಾಡಿದ್ರೆ, 1-2 ಎಕರೆಗೆ ಏನು ಕ್ಲೀನ್ ಭತ್ತ ಬೆಳೆದ್ರೆ 70-80 ಸಾವಿರ ದುಡ್ಡು ಆಗುತ್ತೆ. ನಾವು ಅದನ್ನ ಬಿಟ್ಟು ನಾವು ಭತ್ತ ಬರೋಗಂಟ ಸುಮ್ಮನೆ ಇದ್ರಿ 70-80 ಸಾವಿರ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ರೇಟ್ ಇಲ್ಲ ಅಂತಾರೆ? ರೇಟ್ ಇಲ್ಲ ಸರ್. ನಾನು ಹೇಳಿದ್ರೆ ಸರ್ ಈಗ 2000-2.5 ಸಾವಿರ ರೂಪಾಯಿ ಅಂತೂ ಫಿಕ್ಸ್ ಇದ್ದೇ ಇದೆ. ಅದಕ್ಕಿಂತ ಏನು ಕಡಿಮೆ ಆಗ್ತಾ ಇಲ್ಲ. ಅವಾಗೆಲ್ಲ 1700-800 ರೂಪಾಯಿ ಮಿನಿಮಮ್, 2-2.5 ಸಾವಿರ ಸಿಕ್ಕು ಸರ್. 25 ಕ್ವಿಂಟಲ್ ಬೆಳ್ತಾ ಇದ್ದಾಳಿದ್ರೆ 50 ಸಾವಿರ ರೂಪಾಯಿ ದುಡ್ಡು ಆಯ್ತು ಸರ್. ಪ್ಲಸ್ ಒಂದು ಈಗ ನಾವು ಸಹ್ಯಾದ್ರಿ ಮುಕ್ತಿ ಒಂದು ಕಂತೆ ಹುಲ್ಲು 300 ರೂಪಾಯಿ ಇದೆ. ಮಿನಿಮಮ್ 40-50 ಕಂತೆ ಹುಲ್ಲಾಗತ್ತಿದ್ದು, ಅದರಲ್ಲೇ 3-15 ಸಾವಿರ ರೂಪಾಯಿ ದುಡ್ಡು ಆಯ್ತು ಸರ್. 60-50 ಸಾವಿರ ರೂಪಾಯಿ 70 ಸಾವಿರ ರೂಪಾಯಿ ಗಂಟೆ ದುಡ್ಡಾಗ ಸರ್. ಏನು ಲಾಸ್ ಏನಾಗಲ್ಲ. ಅವ್ರು ಯಾವ ಲೆಕ್ಕ ಅದೇ ಸರ್ ಈ ಒಂದು ಕ್ಲೀನಾಗಿ ನಿರ್ವಹಣೆ ಮಾಡಲ್ಲ. ಟೋಟಲಿ ಎಲ್ಲ ಒಂದ್ ಕಡೆಯಿಂದ ಹೊಡೆತ ಬೀಳ್ತಿತ್ತು. ಅವಾಗ ಭತ್ತಕ್ಕೆ ಸ್ವಲ್ಪ ಕೀಟಗಳು ಜಾಸ್ತಿ ಅಂತ ಹೇಳ್ತಾರೆ, ಅದು ನಿಮ್ಮ ಭಾಗದಲ್ಲೂ ಸ್ವಲ್ಪ ಜಾಸ್ತಿನೇ ಸರ್? ಅದೇ ನಾನು ಈ ಸಹ್ಯಾದ್ರಿ ಮುಕ್ತಿ ಕೊಟ್ಟ ಮೇಲೆ ಈ ಸರಿ ಒಂದು ಸರಿನೂ ಸ್ಪ್ರೇನೇ ಕೊಟ್ಟಿಲ್ಲ. ಮುಂಚೆ ಇಲ್ಲ? ಮುಂಚೆ ಇಲ್ಲ ಸರ್, ಮುಂಚೆನೂ ಅಷ್ಟೇ. ನಾ ಈ ಸರ್ ಯಾವಾಗ ನೆಲದಲ್ಲಿ ತಾಕತ್ ಇರುತ್ತೆ ಯಾವ ಹುಳ ಕೀಟ ಬಂದು ತಡ್ಕೊಳ್ತೈತೆ ಅದು, ನಾವೇನಾಗತ್ತೆ ಗೊಬ್ಬರ ಗೋಡೆ ಏನು ಹೊಡೆಯಲ್ಲ, ಈಗೇನು ಗದ್ದೆ ಕುಯ್ಕೊಂಡು ಹೋದ್ರೆ ಎಷ್ಟು ಒಟ್ಲಾಕೆ ಬರೋದು, ಅವಾಗ ಏನಾಗುತ್ತೆ ಸಮಸ್ಯೆ ಜಾಸ್ತಿ ಆಗಿದೆ. ಅವಾಗ ಅಲ್ಲಿ ರೋಗ ಬಿತ್ತಂತ ಇಲ್ಲಿ ರೋಗ ಬರ್ತದೆ. ಈಗ ನಾವು ಹೇಳ್ತಾ ಇದ್ದೀವಿ ಈಗ ನಮ್ಮ ಮಾಸ ಪಾತ್ರ ನಾವು ಕೊಟ್ಟಿರೋ ಈಗ ಸಹ್ಯಾದ್ರಿ ಮುಕ್ತಿ ಅಂತ ಏನು ಗೊತ್ತಾ ಇದೆ, ಆಲ್ಮೋಸ್ಟ್ ಅಲ್ಲಿ ಯಾರು ಔಷಧಿ ಸ್ಪ್ರೇ ಕೊಟ್ಟಿಲ್ಲ ಸರ್. ರೈತರಿಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸಹ್ಯಾದ್ರಿ ಮುಕ್ತಿ ಬಗ್ಗೆ? ಸರ್ ಅದ್ ಹಾಕ್ಬೇಕು ಸರ್, ನಿಮ್ಗೆ ಏನಾರು ಅನುಮಾನ ಆಯ್ತು ಅಂದ್ರೆ ಬರೀ ನಮ್ಮ ಹತ್ರ ನಮ್ ತಾಟ್ ನೋಡ್ರಿ ನೀವು. ಈಗ ನಾವು ಎಲ್ಲವನ್ನು ಕೂಯ್ಕೊಂಡು ಹೇಳಕ್ಕಿಂತ ನೀವು ಬಂದು ನಮ್ಗೆ ಫೀಲ್ಡ್ ವಿಸಿಟ್ ಮಾಡ್ರಿ, ಏ ಇಲ್ಲಪ್ಪ ನೀನ್ ಹೇಳಿರ್ ತಪ್ಪಿದೆ ಅಂತ ನಾವು ಅವಾಗ ನಾವು ತಿತ್ಕೊಳಗಿ ನಾವೇನು ಇದೇನಲ್ಲ ಇಲ್ಲಿ ಬಂದು ನಮ್ದು ಈಗ ಪಕ್ಕದಲ್ಲೇ ಬೇರೆ ಜ್ಯೋತಿ ಬರ್ತಾ ಇದೆ, ಆ ಬತ್ತಿ ಬತ್ತಕ್ಕೂ ಈ ಬತ್ತಕ್ಕೂ ನಿಮ್ ಡಿಫ್ರೆನ್ಸ್ ನೋಡಿ ಇಲ್ಲೇ ಗೊತ್ತಾಗೋಗುತ್ತೆ. ಏನು ಡಿಫ್ರೆನ್ಸ್ ಕಾಣ್ತಿರತ್ತ ಸರ್? ಹೆಚ್ಚು ಕಡಿಮೆ ಅರ್ಧದಿಂದ ಮುಕ್ಕಾಲು ಅಡಿ ಡಿಫ್ರೆನ್ಸ್ ಇದೆ ಸರ್ ಬತ್ತ ಬೆಳವಣಿಗೆ ಇದೆ. ಬತ್ತೆ ಮತ್ತೆ ಇದು ಜ್ಯೋತಿ ಬತ್ತಕ್ಕೂ ಗೊತ್ತು ಗೊತ್ತಾಗೋದಿಲ್ಲ, ಮಾರ್ಕೆಟಿಂಗ್ ಏನು ಕಡಿಮೆ ತೊಂದರೆ ಇಲ್ಲ, ಒಳ್ಳೆ ಮಾರ್ಕೆಟಿಂಗ್ ಇದೆ. ಅದಕ್ಕಿಂತ ಹೆಚ್ಚು ಕಡಿಮೆ ಒಂದ 7-8 ಕ್ವಿಂಟಲ್ ಬತ್ತ ಜಾಸ್ತಿ ಆಗ್ತಿದೆ, ಜಾಸ್ತಿ ಆಗುತ್ತೆ ಸಹ್ಯಾದ್ರಿ ಮುಕ್ತಿ. ತುಂಬಾ ಅನುಕೂಲ ಇದೆ ಸರ್ ಈ ಬತ್ತ. ಒಟ್ಟಲಿನ ತಾವು ಭತ್ತ ಬೆಳೆದು ಅನುಕೂಲವಾಗಿದ್ದೀರಿ ಸರ್? ಭತ್ತ ಬೆಳೀಲಿ, ಜೋಳ ಬೆಳೀರಿ, ಯಾವ್ದಾರ ಬೆಳಿ ಸರ್, ಆ ಟೈಮ್ಗೆ ತಕ್ಕನಾಗೆ ಕೆಲಸ ಮಾಡ್ಬೇಕು ಸರ್, ನನ್ನ ಅನುಭವ. ಜೊತೆಗೆ ತಮಗೆ ಪ್ರಶಸ್ತಿನೂ ಬಂತು ಅಂತ ಕೇಳಿದ್ವಿ ಸರ್. ಪ್ರಶಸ್ತಿ ಬಂದಿದೆ ಸರ್. ಈಗ ಯಾವ ಪ್ರಶಸ್ತಿ ಬಂತು? ತಾಲೂಕ್ ಮಟ್ಟದ ಪ್ರಶಸ್ತಿ ಬಂದಿದೆ ಸರ್. ಎಷ್ಟನೇ ಇಸ್ವಿ ತಮ್ಗೆ? 20 ಲಕ್ಷ, ಕಳೆದ 22ರಲ್ಲಿ ಸರ್. 2022ರಲ್ಲಿ ತಾಲೂಕು ಮಟ್ಟದ ಭತ್ತ ಬೆಳೆದಂತಹ ರೈತರು ಅನ್ನುವ ಪ್ರಶಸ್ತಿ ಬಂತು. ಪ್ರಶಸ್ತಿ ಬಂದಿದೆ. ಯಾವ ತರ ಆಯ್ಕೆ ಆದ್ರಿ ತಾವು ತಮಗೆ ಅವ್ರಿಗೆ ಯಾವ ತರ ಗುರುತಿಸಿದ್ರು ತಮ್ಮನ್ನು? ಗುರುತಿಸಿದ್ವಿ ಅಂದ್ರೆ ಸರ್ ಅದನ್ನ ಹಿಂಗೆ ನಾವು ಕೃಷಿ ಇಲಾಖೆಗೆ ಹೋದಾಗ ಹಿಂಗೆ ಭತ್ತ ಚೆನ್ನಾಗಿದೆ ಅಂತ ಹೇಳಿದ್ವಿ. ಅವಾಗ 100 ರೂಪಾಯಿ ಕಟ್ಟಿಸ್ಕೊಂಡು ಅದಕ್ಕೆ ಅಡ್ಮಿಷನ್ ಆಗ್ಬೇಕು ಸರ್. ಅವ್ರು ಬಂದು ಒಂದು ಚದರಡಿ ಭತ್ತ ಕುಯ್ಸ್ತಾರೆ ಸರ್. ಚದರಡಿ ಭತ್ತ ಕುಯ್ಸಿ ಅಲ್ಲೇ ಎಲ್ಲ ವಿಡಿಯೋ ಮಾಡ್ತಾರೆ ಅದನ್ನ. ವಿಡಿಯೋ ಮಾಡಿ ಅಲ್ಲೇ ಬೇರೆ ಒಂದ್ ಚೂರು ಇದು ಮಾಡೋಕೆ ಬರಲ್ಲ ಅದನ್ನ. ಅಲ್ಲೇ 2-3 ಜನ ಇರ್ತಾರೆ, ಕ್ಲೀನ್ ನಾವೇ ಬಡ್ದು ಎಲ್ಲ ತೂಕ ಮಾಡ್ಬೇಕು ಸರ್. ಅದು ನಮ್ದು 26-27 ಕೆಜಿ ಬಂತು. ಅವ್ರ ಅವರೇ ಸರ್ 28-30 ಕ್ವಿಂಟಲ್ ಭತ್ತ ಆಯ್ತು ಅಂತ ಅಂತಂದ್ರು. ನಮ್ದು ಒಂದು 28 ಕ್ವಿಂಟಲ್ ಭತ್ತ ಆಯ್ತು ಸರ್ ಅವಾಗ. ಹಾಗಾಗಿ ತಮಗೆ ಪ್ರಶಸ್ತಿ ಬಂತು ಸರ್. ಏನನ್ಸುತ್ತೆ ತಮಗೆ ಸರ್ ಮಾಡ್ಬೇಕು ಸರ್? ಯಾಕೆಂತಂದ್ರೆ ಇವತ್ತು 140 ಕೋಟಿ ಜನಕ್ಕೆ ಆಹಾರ ಕೊಡ್ಬೇಕು. ನಾನು ಅಡಕೆ ಹಾಕೋದಕ್ಕೆ ಏನು ಬೇಡ ಅಂತಲ್ಲ, ಏನೇ ಹಣ ಇದ್ರು ಆಹಾರ ಇಂಪಾರ್ಟೆಂಟ್. ನಮಗೇನು ಜೀವನಕ್ಕೆ ಏನು ಬೇಕು, ಅವಶ್ಯಕತೆ ಏನಿದೆ, ಗಾಳಿ ನೀರು ಆಹಾರ ಏನಂತಂದೀವಿ, ನಮ್ಗೆ ಮೇಜರಾಗಿ ಆಹಾರಕ್ಕೆ ನಾವೆಲ್ಲ ಹಿಂಗೆ ಅಡಕೆ ಅನ್ಕೊಂಡು ಹೋದ್ರೆ ಒಂದು ದಿನ ಇದೇನು ದೂರ ಇಲ್ಲ ಅಂತ ನನ್ನ ಅನಿಸಿಕೆ ಸರ್. ಆಹಾರಕ್ಕೆ ಕೊರತೆ ಆಗೋದ್ರಲ್ಲಿ ಏನು ದೂರ ಇಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್. ನೀವು ಬ್ಯಾಗ್ ಹಿಡ್ಕೊಂಡು ಹೋಗೋದು ಕಡಿಮೆ ಮಾಡ್ರಿ ರೈತರು. ನಮ್ಗೆ ತಮ್ಮ ಅನುಕೂಲ, ನಮ್ಗೇನು ಬೇಕು ಮನೆ, ಈಗ ಒಂದು 5-6 ಎಕರೆ ಜಮೀನು ಇರ್ತಿದ್ರು, ಒಂದು 1/2 ಎಕರೆ ನಿಮ್ ಆಗಕ್ಕೆ ಒಂದೇನೊಂದ್ ಸ್ವಲ್ಪ ತೊಗ್ರಿ, ಅವ್ರು ಎಲ್ಲ ಹಾಕೊಳ್ರಿ. ಯಾಕಂದ್ರೆ ನಿಮ್ಮನ್ನ ನೋಡಿ ಇನ್ನೊಬ್ಬ ಕಲಿಬೇಕು. ಇದು ಯಾರೇನೋ ಇಲ್ಲಿ ಎಲ್ಲಾರು ಮಾಸ್ಟರ್ ಡಿಗ್ರಿ ಪಡೆದವ್ರು ಏನೂ ಇಲ್ಲ ಇಲ್ಲಿ. ನೀವೇನು ನಿಮ್ ಪ್ರಯೋಗ ಮಾಡ್ತೀರಿ ಅದೇ ನಿಮ್ ಪದವಿ ಇರ್ಲಿ. ಭತ್ತ ಬೆಳೆದ್ರಿ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ ಅಲ್ಲಿ ನಿಮ್ಮ ಹತ್ರ ಬರ್ತಾರೆ? ನಮ್ಮ ಈ ನಮ್ಮ ಏರಿಯಾದಲ್ಲಿ ಸರ್ ಈಗ ಜ್ಯೋತಿ ಭತ್ತಕ್ಕೆ ಮಾರ್ಕೆಟ್ ಇದೆ ಸರ್. ನಾವು ಒಂದ್ ಕಡೆ 20 ವರ್ಷದಿಂದ ಜ್ಯೋತಿ ಭತ್ತನೇ ಹಾಕ್ತಿದ್ವಿ, ಈಗ ಸಹ್ಯಾದ್ರಿ ಮುಕ್ತಿ ಅಂತ ಅನ್ಬಿಟ್ಟು ಇದು ಕೊಟ್ಟಿದ್ದಾರೆ ಸರ್. ಇದನ್ನ ಇದು ಒಳ್ಳೆ ಮಾರ್ಕೆಟಿಂಗ್ ಇದೆ ಸರ್, ಅದಕ್ಕೇನು ಭತ್ತನೇ ಕಂಡಿಡಿಯಕ್ಕೆ ಬರಲ್ಲ ಸರ್. ಮತ್ತು ಅದಕ್ಕಿಂತ ಒಳ್ಳೆ ಸೂಪರ್ ಕಾಳು ದಪ್ಪ ಇದೆ, ಅದು ಯಾರು ನೋಡಿದ್ರು ವರ್ತಕನೂ ಕಂಡಿಡಿಯಲ್ಲ ಸರ್. ಇನ್ನ ಸಹ್ಯಾದ್ರಿ ಮುಕ್ತಿ ಅಂತ ಅನ್ಬಿಟ್ಟು ಜ್ಯೋತಿ ಭತ್ತ ಅಂತ ತಗೊಂಡೋಗ್ತದ. ಜೊತೆ ಕಬ್ಬು ಕೂಡ ಬೆಳೀತಾ ಇದೀನಿ ಅಂತ ಹೇಳಿ ಕಾರ್ಖಾನೆ ಇದ್ದಾಗ ಬೆಳೆದಿದ್ವಿ ಸರ್. ಒಂದು ಹೆಚ್ಚು ಕಡಿಮೆ ಅದು ಒಂದ್ಸರಿ 1.5 ಎಕರೆಗೆ 65 ಟನ್ ಕಬ್ಬು ಬೆಳೆದಿ ಸರ್ ಅದು. ಮತ್ ಮಿನಿಮಮ್ ಒಂದು ಕಬ್ಬು 25 ಅಡಿ ಇತ್ತು ಸರ್ ಒಂದು. ಎಲ್ಲ ರೀತಿ ಅದು ಪ್ರತಿ ಇಡೀ ತಾಟಲ್ಲಿ ಪೂರ್ತಿ ಸರ್. ಸರಿ ಸರ್, ನಾನೇ ಸರ್ ನಾವು ಏನಾಯ್ತು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಬೇಜಾರ ಹೊಡಿತಿದ್ವಿ, ಮತ್ತೆ ಅದು ಕಬ್ಬು ಕಡಿಯ ಟೈಮಲ್ಲೂ ಕಳೆ ಕೀಳ್ತಿದ್ವಿ ಒಳಗಡೆ. ನಾವು ಒಂದು ಬಳ್ಳಿ ಇತ್ತು ಏನಿತ್ತು ಅಂತ ಅಂದ್ಬಿಟ್ಟು ಈಗ ಅದೊಂದು ಏನೋ ಸ್ಪಿರಿಟ್ ಸಿಗ್ತಾರೆ. ಅವಾಗ ಒಂಥರ ಏನೋ ಒಂದು ಮಾಡಬೇಕು, ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ಇದ್ಬಿಟ್ರೆ ನಮ್ಗೆ ಈಗ ಯಾವ ಅದ್ರ ಬಗ್ಗೆ ಟಿವಿಲಿ ಬರ್ತೈತೆ ಪೇಪರಲ್ಲಿ ಬರ್ತೈತೆ ಏನಿಲ್ಲ. ನಮ್ಮ ಸ್ನೇಹಿತರೆ ಕಬ್ಬು ಕಡಿತಿದ್ರು, ಅವರು ಸುಮ್ಮನೆ ತಂದು ಅವರೇ ಹೇಳಿದಾರೆ ಟೇಪ್ ಪೇಪರ್, ಏ 25 ಅಡಿ ಕಬ್ಬು ಆಯ್ತದ ಯಾರೋ ಟೇಪ್ ಪೇಪರಲ್ಲಿ 15 ಅಡಿ ಇಲ್ಲ ಪೇಪರ್ ಹಾಕ್ಸಿದ್ರು ಅಂತ. ನಾವು ಸುಮ್ಮನೆ ನಮ್ಮ ಫ್ರೆಂಡ್ಸ್ಗೆ ಯಾರೋ ಹಿಂಗೆ ಅಂದ್ವಿ, ಆಗ ಇಡೀ ಅವ್ರು ಬಂದು ಹಿಂಗೆ ನೋಡಿದಾಗ ಮಿನಿಮಮ್ ಒಂದು 25 ಅಡಿ ಇತ್ತು. ಮತ್ತೆ ಕಾರ್ಖಾನೆ ಕಡೆಯಿಂದ ಬಂದ್ರು, ಕಾರ್ಖಾನೆ ಕಡೆಯಿಂದ ಬಂದು ಒಂದ್ ಜಾಗದಲ್ಲಿ ಅಡಿ ಪೂರ್ತಿ ಎಲ್ಲ ಅಳದ್ರು, ಬೇರೆ ಕಡೆ ಎಲ್ಲ ಒಂದು ಎಲ್ಲ ಅಳತಿ ಅದು ಸರ್ವೆ ಮಾಡಿದ್ರು, ಎಲ್ಲಾ ಕಡೆ ಕಬ್ಬು ಹಂಗೆ ಇತ್ತು. ಆ ಅದು ನೋಡಿ ಗುರುತಿಸಿದ್ರು ಸರ್. ಅವಾಗ ಒಟ್ಟಲ್ಲಿ ತಾವು ಮಾದರಿ ರೈತ ಆಗ್ಬಿಟ್ಟಿದ್ದೀರಾ ಸರ್. ನಮ್ಮೂರಲ್ಲಿ ಅಂತ ಸರ್, ಈಗ ಎಲ್ಲಾರು ಮಾಡ್ತಾರೆ, ಕೆಲವೊಬ್ರು ಬೆಳಕಕ್ಕೆ ಬಂದಿದ್ದಾರೆ, ಕೆಲವೊಬ್ರು ಬಂದಿಲ್ಲ ಸರ್. ಈಗ ಇನ್ನು ನಮ್ಕಿಂತಾನು ಕ್ರಮ ಪಟ್ಟರು ಇದಾರ ಇರ್ಬೋದು ಅಂತ ನಾನು ಒಬ್ಬನೇ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರು ಬೆಳಕಕ್ಕೆ ಬಂದಿಲ್ಲ. ಯಾರ ಇದ್ರು ಗುರುತಿಸ್ ನಾವು ಇದ್ರು ಗುರುತಿಸ್ತೀವಿ ಸರ್. ನಾವು ಅಂದ್ರೆ ತಮ್ಮಲ್ಲಿರ್ತಕ್ಕಂತ ಕಡಿಮೆ ಜಮೀನಿನಲ್ಲಿ ಇಷ್ಟು ಬೆಳೆದಿರೋದ್ರೆ ತಾವು ಬೇಗ ಇದಾಗಿದ್ದೀರಾ ಅಂತ ಸರ್ ಮಾಡ್ಬೇಕು ಸರ್. ಯಾಕೆಂತಂದ್ರೆ ಎಲ್ಲಾ ಕಾರ್ಯ ಒಂದು ಯಾವ್ದಾರ ಒಂದು ಕಾರ್ಯದಲ್ಲಿ ಒಂದು ತೊಡಗಿಸ್ಕೊಂಡಾಗ ಅದರಲ್ಲಿ ನಿರೀಕ್ಷೆ ಮಾಡ್ತಾ ಇರ್ಬೇಕು ಸರ್. ಯಾಕೆಂದ್ರೆ ಈಗ 50 ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇದೆ. ಹಂಗಾಗಿ ನಾವು ಅದನ್ನ ಆದಷ್ಟು ನಿರೀಕ್ಷೆ ಮಾಡ್ಕೊಂಡು ಅದನ್ನ ಎಫರ್ಟ್ ಅದಕ್ಕೆ ಪೂರ್ತಿ ಹಾಕಿದಾಗ ಸುಗಮವಾಗಿ ನಮಗೆ ಫಲ ನೀಡುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಸರ್. ಮನೆಯಲ್ಲಿ ಯಾವ ತರ ನಮಗೆ ಪ್ರೋತ್ಸಾಹ ಇದೆ ಸರ್? ಮನೆಯಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಇದೆ ಸರ್. ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಮಿಸಸ್, ನಮ್ಮ ಮಗ ಇದ್ದ, ಮಗ ಇದ್ದ, ಅವರು ಈಗ ಗುಜರಾತ್ ಅಲ್ಲಿ ಇಂಜಿನಿಯರ್ ಮುಗಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮಿಸಸ್ ಬ್ಯೂಟಿಷಿಯನ್, ಅದೆಲ್ಲ ಕೆಲಸನೂ ಮಾಡ್ತೀವಿ ಸರ್. ಒಟ್ಟಲ್ಲಿ ತಮಗೆ ಒಳ್ಳೆ ಪ್ರೋತ್ಸಾಹ ಇದೆ ಮನೆಯಲ್ಲಿ? ಪ್ರೋತ್ಸಾಹ ಇದೆ ಸರ್, ಎಲ್ಲ ನಮ್ಮ ಮಿಸಸ್ ಎಲ್ಲ ಒಳ್ಳೆ ಸಾಥ್ ಕೊಡ್ತಾರೆ ಸರ್. ಈಗ ಕೆಲಸಕ್ಕೆ ಗದ್ದೆ ನೀಡುದು, ಜನ ಕರ್ಕೊಳ್ತಿದ್ದ, ಪೂರ್ತಿ ಸಾಥ್ ಕೊಡ್ತಾರೆ ಸರ್. ಹಂಗಾಗಿ ಎರಡ್ ಕೈ ಸರಿ ಚಪ್ಪಾಳೆ ಅಂತೀವಲ್ಲ ಸರ್, ಹಂಗಾಗಿ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಸರ್. ತೆಂಗು ಬೆಳೆದಿದ್ದೀನಿ ಅಂತ ಹೇಳಿ, ತೆಂಗು ಒಂದು 50 ಗಿಡ ಇದಾವೆ ಸರ್. ಅದನ್ನ ಯಾವ ತರ, ಅದನ್ನ ಎಲ್ಲಿ ಹಾಕಿದಿರಿ? ಅದನ್ನ ಸಪರೇಟ್ ಹಾಕಿದ್ರೆ ಅಥವಾ ಇದ್ರ ಮಧ್ಯೆ? ಇಲ್ಲ ಸರ್, ಈಗ ತೆಂಗು ಅಡಿಕೆ ಕಬ್ಬಳಿಗೆ 2010 ಹಾಕಿ ಸರ್, ಅದು ಈಗ ಫಸಲು ಬರ್ತಾ ಇದೆ ಸರ್. ಈಗ ಹಂಗಾರು ಕಬ್ಬು ಪ್ರಶಸ್ತಿ ಬಂದಾಗ ಕಾರ್ಖಾನೆ ಅಧಿಕಾರಿಗಳೆಲ್ಲ ಬಂದು, ಏ ನೀವೆಲ್ಲ ಅಡಿಕೆ ಹಾಕ್ಬಿಟ್ರೆ, ನಾವು ತೆಂಗು ಹಾಕ್ಬಿಟ್ರೆ, ಅಡಿಕೆ ಕಬ್ಬಳಿಗೆ ಅಡಿಕೆ ಹಾಕಿದ್ಯಾ, ಫಸ್ಟ್ ಕೇಳಪ್ಪ ನೀವು, ನಮ್ಗೆ ಕಬ್ಬು ಬೇಕು ಕಾರ್ಖಾನೆಗೆ ಅಂತ ಅಂದಿದ್ರು. ಇವತ್ತು ಕಾರ್ಖಾನೆ ಇಲ್ದಂಗ ಆಗ್ಬಿಟ್ಟು ಸರ್ ನಮ್ಮ ಊರಿಗೆ. ಅಡಿಕೆ ಚೆನ್ನಾಗಿ, ತೆಂಗೆಲ್ಲ ಚೆನ್ನಾಗಿದೆ. ಬೇರೆ ಕಡೆ ಬೆಲ್ಲಕ್ಕೋಸ್ಕರ ಕಬ್ಬು ಬೆಳೀತಾರೆ ಸರ್? ಬೆಲ್ಲಕ್ಕೆ ಬೆಳೀತಾರೆ ಸರ್. ಏನಾಗುತ್ತೆ, ಅವ್ರು ಕೇಳಿದ ರೇಟ್ ನಾವು ಕೊಡ್ಬೇಕಾಗತ್ತೆ ಸರ್. ಇವಾಗ ಇವತ್ತು ಖರ್ಚು ಜಾಸ್ತಿ ಇದೆ, ಹಂಗಾಗಿ ಅವ್ರು ಕೇಳಿದ ರೇಟ್ ನಾವು ಕೊಡ್ಬೇಕಲ್ಲ ಅನ್ಬಿಟ್ಟು ನಾವು ಕೊಡಕ ಕಬ್ಬಾಕದ್ ಬಿಟ್ಬಿಟ್ವಿ ಸರ್. ಕಬ್ಬಾಕದ್ ಬಿಟ್ಟಿದ್ರಿ? 2008-09 ಸರ್ ಪ್ರಶಸ್ತಿ ಬಂದಿದ್ದು. ಅವತ್ತು ಕೃಷಿ ಇಲಾಖೆಯಿಂದ ವೈಬ್ರೇಟ್ ಗುಜರಾತಿ ಅಂತ ಕಳಿಸಿದ್ರು, ಅವಾಗ ಗುಜರಾತ್ ಹೋಗಿದ್ವಿ ಸರ್. ಅಡಿಕೆ ಅಂತ ಹೇಳಿದ್ರಿ, ಯಾವ ಅಡಿಕೆ ಹಾಕಿದ್ರಿ, ಅದು ಯಾವ ತರ ಸರ್? ಅಡಿಕೆ ಅಂತಂದ್ರೆ ಇಲ್ಲಿ ಎಲ್ಲಾ ಮೇಜರಾಗಿ ಅಡಿಕೆ ಹಾಕ್ತಿದ್ದಾರೆ ಅಂತ ನಾವು ಹಾಕಿದ್ವಿ. ಅದು ನಿರ್ವಹಣೆ ಕ್ಲೀನ್ ಆಗಿ ಮಾಡಿದ್ರಿಂದ 6 ವರ್ಷಕ್ಕೆ ಫಲ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ ಸರ್. ಯಾವ ಅಡಿಕೆ ಹಾಕಿದ್ರಿ? ಅಜ್ಜಂಪುರ ಗೋಟ್ ಅಂತ ಅಂದ್ಬಿಟ್ಟು ಅದ್ ಹಾಕಿದೀವಿ, ಚೆನ್ನಾಗಿದೆ ಸರ್. ನೀವೇ ಗಿಡ ಮಾಡಿದ್ದು ಅಥವಾ ತಂದಿದ್ದು? ಇಲ್ಲ ಇಲ್ಲ ಸರ್, ನಮ್ಮ ಸ್ನೇಹಿತರು MCL ಇಲ್ಲ ಇದ್ರು, ಅವ್ರ ಹತ್ರ ತಗೊಂಬಂದಿದ್ರು ಸರ್, ಚೆನ್ನಾಗಿದೆ ಗಿಡ. ಎಷ್ಟು ದಾಯಿ ಎಷ್ಟು ಕೊಟ್ಟಿದ್ರೆ ಒಂದ್ ಗಿಡದಿಂದ ಒಂದ್ ಗಿಡ ಸರ್? ಒಂದು ತೋಟ 9 ಇದೆ, ಒಂದ್ ತೋಟ 8 ಇದೆ ಸರ್. ಯಾವ ರೀತಿ, ಯಾಕೆ ಅಷ್ಟು? ಅದೊಂದು 8 ಒಂದಿದೆ 9 ಮಾಡಿರೋದೆ ಸಣ್ಣ ಸಣ್ಣ ಹಿಡುವಳಿ ರೈತರಲ್ಲ ಸರ್ ನಾವು. ಇರೋದೆ ಒಂದೊಂದೂವರೆ ಎಕರೆ ಇತ್ತು ಜಮೀನು, ಹಂಗಾಗಿ ಫಸ್ಟ್ ಒಂದು 1/2 ಎಕರೆ ಹಾಕಿದ್ರು, ಅದು 9 ಹಾಕಿದ್ವಿ. ಇದು ತಿರ್ಗಾ 9 ಹಾಕಿದ್ರೆ ಗಿಡ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು, ಪೋಷಣೆ ಜಾಸ್ತಿ ಮಾಡೋಣ ಅನ್ಬಿಟ್ಟು ಒಂದ್ 10 ಜಾಸ್ತಿ ಆಗ್ತವೆ ಅಂತ ಅಂದ್ಬಿಟ್ಟು 8 ಹಾಕಿದ್ವಿ ಸರ್. ಖರ್ಚು ಏನ್, ನಾವೇನ್ ಖರ್ಚು ಮಾಡಕ್ ಹೋಗಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಇದೆ, ಮೇಜರ್ ನಾವೇ ಕೆಲಸ ಮಾಡ್ಕೊಂತೀವಿ, ಹಂಗಾಗಿ ಖರ್ಚೇನು ಮಾಡ್ತಾ ಇಲ್ಲ ಅಂತ ನನ್ನ ಅನ್ಸಿಕೆ. ನಾವು ಒಂದು ತೋಟದೊಳಗೆ ಜನನೇ ಕರ್ಕೊಳ್ಳಲ್ಲ ಮೇಜರ್ ಆಗಿ, ಎಲ್ಲ ನಾವೇ ಮಾಡಿರೋದ್ರಿಂದ ಖರ್ಚೆ ಕಾಣಿಸ್ತಾ ಇಲ್ಲ ನಮ್ಗದು. 1 ಆಗಿದೆ ತೋಟ ಗಿಡ ಮಾಡಿ, ಟೋಟಲಿ ಒಂದ್ 6 ಒಂದ್ 10 ಕೆಲಸ ಕರ್ಕೊಂಡಿರ್ಬೇಕು ನನ್ನ ಅನ್ಸಿಕೆ. ನೀರು ನಿರ್ವಹಣೆಯಲ್ಲಿ ಯಾವ ತರ ಕೊಡ್ತೀವಿ? ನೀರು ನಿರ್ವಹಣೆ ಸರ್ ಈಗ 20 25 ಕೊಡ್ತೀವಿ ಸರ್ ಅಷ್ಟೇ. ಈಗ ಬೇಸಿಗೆ ಬೇಸಿಗೆಯಲ್ಲಿ ಈಗ ಒಂಚೂರು ಎಲ್ಲ ಈಗ ಒಂದು 15 ಕೊಡ್ತೀವಿ ಸರ್. ಈಗ 10-15 ಒಂದ್ಸರಿ ನೀರು ನಿರ್ವಹಣೆ ಮಾಡ್ತೀವಿ ಸರ್. ಈಗ ವಾತಾವರಣದ ಏರುಪೇರು ಸ್ಟಾರ್ಟ್ ಆಯ್ತು, ಏನ್ ಅನ್ಸುತ್ತೆ ತಮ್ಗೆ ಈ ಬೆಳೆಗಳ ಮೇಲೆ ಅದ್ರ ಪರಿಣಾಮ ಯಾವ ತರ ಬೀಳ್ಬೋದು ಅಂತ ಸರ್? ಈಗ ಮಳೆ ಬಂತಲ್ಲ ಸರ್, ಈಗ ಮಳೆ ಬಂದಿರೋದ್ರಿಂದ ಭತ್ತಕ್ಕೆಲ್ಲ ಸ್ವಲ್ಪ ತೊಂದ್ರೆ ಆದ್ರೆ ಏನು ಅದೃಷ್ಟ ಅಂತಂದ್ರೆ ಯಾವ್ದು ಆನಿಕಲ್ ಏನು ಮಳೆ ಬೀಳ್ತಾ ಇಲ್ಲ. ಆನಿಕಲ್ ಮಳೆ ಬಿದ್ದ್ಬಿಟ್ರೆ ಈ ಭತ್ತ ಎಲ್ಲ ಹೂವಾಗಿ ಆಲ್ರೆಡಿ ಹಣ್ಣಾಗ್ತಾ ಇದೆ. ಹೌದು, ಮುಂದೆ ಹೊಡೆತ ಬೀಳ್ತೈತಿ ಸರ್. ಈ ಸ್ವಾನೆ ಮಳೆ ಇದ್ರೆ ಯಾವ್ದೋ ತೊಂದ್ರೆ ಇಲ್ಲ, ಇನ್ನು ಮುಂದೆ ಈಗ ಇನ್ನೊಂದು 10-15 ಭತ್ತ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ಅವಾಗ ಈಗ ಮಳೆ ಹುಯ್ದೋದ್ರೆ ಏನು ತೊಂದ್ರೆ ಆಗಲ್ಲ. ಇನ್ನೊಂದು 8-10 ಬಿಟ್ಟು ಮಳೆ ಬಂದ್ರೆ ರೈತರಿಗೆಲ್ಲ ತೊಂದ್ರೆ ಸರ್. ಮೇಜರ್ ಆಗಿ ಹುಲ್ಲಿಯೇ ನಮಗೆ ರೈತರಿಗೆ ಬೇಕಾಗಿರೋ ಹುಲ್ಲು, ಒಣ ಹುಲ್ಲು, ಅದು ತೊಂದರೆ ಆಗ್ಬಾರ್ದು. ಭತ್ತ ಹೆಂಗ ಕುಯ್ಕೊಂಡು ಮಾರ್ಕೊಂಡ್ಬಿಡ್ತೀವಿ ಮಿಷಿನ್ ಅಲ್ಲಿ, ದನಿಗೆ ಹುಲ್ಲು ಸಿಗಲ್ಲ ಸರ್, ಅದು ಇಂಪಾರ್ಟೆಂಟ್. ನಮ್ಗೆ ಹುಲ್ಲು ಬೇಕಾಗಿದೆ, ಹಂಗಾಗಿ ಮಳೆ ಇಲ್ದೇವ್ರೆ ಅನುಕೂಲ ಅಂತ ನಮ್ಮ ಅನ್ಸಿಕೆ. ಜೊತೆಗೆ ಈ ಒಂದು ಹೈನುಗಾರಿಕೆ ಕೂಡ ಮಾಡಿದೀನಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಹೈನುಗಾರಿಕೆ ಈ ರೈತರಿಗೆ ಒಂದು ಪ್ರಗತಿಪರಕ್ಕೆ ಅದೊಂದು ಅಡಿಪಾಯ ಸರ್. ಯಾಕೆಂದ್ರೆ ಈಗ ನಾವು ಹೆಚ್ಚಕಡೆ ಒಂದು 3 ಕಟ್ಟಿದೀವಿ, ದಿನ ತಿಂಗಳ 15,000 ಹಾಲಿನ ದುಡ್ಡು ಅಂತೂ ಹಾಕಿ ಕೊಟ್ಟೆ ಕೊಡ್ತಾರೆ ನಮ್ಗೆ. 15 ಒಂದ್ 7,000-8,000 ಹಾಲನ್ ದುಡ್ಡು ಹಾಕ್ತಾರೆ ಸರ್. ಅದಕ್ಕೆ ಏನ್ ಖರ್ಚೇ ಸರ್ ನೋಡ್ರಿ, ನಾವ್ ಇಲ್ಲಿ ಬರೋಷ್ಟೊಳಗೆ ಅಲ್ಲ 2 ಹುಲ್ ತಂದು ಹಾಕ್ಬಿಟ್ವಿ, ಇವತ್ತಿನ ಕೆಲಸನೇ ಮುಗಿದೋಗಿದೆ. ಅದು ಸಂಜೆ ಹೋಗೋದು ಹಾಲು ಕರಿಯೋದು ಏನಂದ ಈಗ ನಿರ್ವಹಣೆ ಅಂತ ಅಂದ್ರೆ ಬೆಳಗ್ಗೆ ಒಂದ್ ಸಹ 1 ಸಂಜೆ 1 ಸರ್. ಈಗ ಒಬ್ಬ ಎಲ್ಲಾರ ಒಂದ್ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ 1,000 ದಿನ 300-400 ಕೊಡೋದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಂದ್ ಕಡೆ ಇರ್ಬೇಕು. ನಮ್ದು ಹಂಗಲ್ಲ ನೋಡ್ರಿ, ಇವತ್ತು ಇಲ್ಲಿ ಬರೋ ಟೈಮ್ಗೆ ನಮ್ ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ, ಹೆಂಗೂ ಒಂದ್ 15,000 ದುಡಿಮೆ ಆಗ್ತೈತೆ. ಒಂದ್ ಹಸ 2 ಇದು ಬಿಡ ಸರ್, ಒಂದ್ ಕಡೆ ಒಂದ್ 5-6 ಮನೆ ತುಂಬಾ ಹಸ ಆಗೋಗಿರ್ತವೆ. ಯಾವ ನಿರ್ವಹಣೆಗೆ ಬೇಕಾದ್ರೆ 1 ಒಂದು 1-2 ಕೊಡ್ತಾ ಇರ್ಬೋದು. ಯಾಕೆಂದ್ರೆ ಕರುಗಳು ಜನನ ಆಗ್ತಾ ಇರೋದ್ರಿಂದ ಆರಾಮಾಗಿ ಜೀವನ ಆಗ್ತಾ ಇರುತ್ತೆ, ತೊಂದರೆ ಇಲ್ಲ. ಯಾವ ಹಸು ಸಾಕಿ? ಗೊಬ್ಬರ ಆಗುತ್ತೆ ತೋಟಕ್ಕೆ, ತೋಟ ತುಂಬಾ ಗೊಬ್ಬರ ಆಗುತ್ತೆ. HF ಸಾಕಿದ್ವಿ ಸರ್. ಕೆಲವರು ನಾಟಿ ಹಸು ಸ್ವಲ್ಪ ಸಾಕ್ಬೇಕು ಅಂತ ಹೇಳಿ ಸರ್. ನಾಟಿ ಹಸು ಸಾಕ್ಬೇಕು ಸರ್. ಈಗ ಏನಾಗುತ್ತೆ ಅಂತಂದ್ರೆ ನಾವು ಆರ್ಥಿಕವಾಗಿ ದುಡ್ಡಿಗೆ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಸರ್. ಹಂಗಾಗಿ ಈಗ ಅದೇನು ಟೋಟಲಿ ಒಂದ್ ಹಸು, ನಾಟಿ ಹಸು 1 2 ಲೀಟರ್ ಹಾಲು ಕೊಡಕ್ಕೆ ಅದು ಅದ್ರೂ ಇದ್ದು ಅದ್ ಯಾವ್ದಕ್ಕೂ ಬರಲ್ಲ. ಈಗ ನಾಟಿ ಹಸು ಹಾಲು ಅಂತಂದ್ರೆ ಯಾರು ಏನ 40-50 ಕೊಡ್ತೀನಿ, 10 ಜಾಸ್ತಿ ಕೊಡ್ಬೋದು. ನಮ್ಮ ನಿರ್ವಹಣೆಗೆ ತೊಂದರೆ ಇದಾಗುತ್ತೆ ಅಂದ್ಬಿಟ್ಟು ಗೊಬ್ಬರ ಕಡಿಮೆ ಆಗುತ್ತೆ. ಆ ಉದ್ದೇಶಕ್ಕೆ ನಡೆಯುತ್ತಾರೆ. ಈ ಒಂದು ಹಸುವಿನ ಯಾವ ತರ ಕೊಟ್ಟಿಗೆ ನಿರ್ವಹಣೆ ಯಾವ ತರ ಮಾಡ್ತೀರಿ, ಮತ್ತೆ ಈ ಬೇಸಿಗೆಗಾಲದಲ್ಲಿ ಹಸುವಿನ ನಿರ್ವಹಣೆ ಯಾವ ತರ ಮಾಡ್ತಾ ಇದ್ರಿ ಸರ್? ಹಸು ನಿರ್ವಹಣೆ ಅಂತಂದ್ರೆ ಸರ್ ರಾತ್ರಿ ಹೊತ್ತು ಕೊಟ್ಟಿಗೆ ಹೊರಗಡೆ ಕಟ್ತೀವಿ. ಈಗ ಹೊರಗಡೆ ಸೆಟ್ ಮಾಡಿದ್ವಿ ಆಗಲೋತಲ್ ಕಟ್ಟಕ್ಕೆ, ಸಮೃದ್ಧಿ ಗಾಳಿ ಆಡ್ತಾವ ಸರ್, ತೊಂದರೆ ಇಲ್ಲ. ರಾತ್ರಿ ಹೊತ್ತು ಮಾತ್ರ ಕಡ್ಡೆ ಅಥವಾ ಒಂದ್ 5 ಗಂಟೆ ಹಾಲು ಕರಿಯೋ ಟೈಮ್ಗೆಲ್ಲ ಇಂಡಿ ಪಂಡಿ ಕೊಟ್ಟು ಒಳಗಡೆ ಕಟ್ಟಿರ್ತೀವಿ. ರಾತ್ರಿ ಎಲ್ಲ ಒಳಗೆ ಕೊಟ್ಟಿಗೆ ಒಳಗಡೆ ಇರ್ತೀವಿ. ಈಗ ಕೊಟ್ಟಿಗೆ ಸರ್ ಅದು ಸರ್ ನಮ್ಮ ಬಾದ್ ನಮ್ಮ ಏರಿಯಾದ ಸ್ವಲ್ಪ ಕಡಿಮೆ ಆಯ್ತು, ನಮ್ದ್ರಲ್ಲೆಲ್ಲೂ ಕಂಡಿಲ್ಲ. ಆದ್ರೆ ಸರ್ ಇವಾಗ ಒಂದು ಟೈಮಲ್ಲಿ ಈ ಸೀಸನ್ ಅಲ್ಲಿ ಕಳೆದ ವರ್ಷ 90 ಲಕ್ಷ ಲೀಟರ್ ಹಾಲು ಬರ್ತೈತೆ ಟೋಟಲಿ ಸ್ಟೇಟ್ ಅಲ್ಲಿ ಹೇಳ್ತಾರೆ ಸರ್. ಈಗ 65-70 ಲಕ್ಷ ಲೀಟರ್ ಹಾಲು ಬರ್ತಾ ಇತ್ತಂತೆ. ಇದು ಎಲ್ಲ ರೈತರಿಗೆ ಹೊಡೆತ ಬೀಳ್ತಾ ಇತ್ತು ಅಂತ ನಮ್ಮ ಅನಿಸಿಕೆ ಸರ್. ಯಾಕೆಂತಂದ್ರೆ ಈಗ ಹಾಲನ್ ದುಡ್ಡು ಯಾಕೆಂದ್ರೆ ಈಗ ಒಬ್ಬ ಹೊಸದಾಗ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಹಸು ಬಂಡವಾಳ ಕೊಟ್ಟಿಗೆ ಬಂಡವಾಳ ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಸ್ವಲ್ಪ ಮೈ ಮೇಲೆ ಬರ್ತಿದೆ. ಈಗ ನಾವು ಅದರಲ್ಲೇ ಇರೋದ್ರಿಂದ ಒಂದ್ ಕಡೆ ಒಂದು 20-25 ವರ್ಷದಿಂದ ಒಂದು 20 ವರ್ಷದಿಂದ ಹೊಸ ಕಟ್ಟಿದೀವಿ, ನಮ್ಗೆ ಯಾವ್ದಕ್ಕೂ ಇನ್ವೆಸ್ಟ್ ಇಲ್ವಲ್ಲ ಅಂತ ನಮಗೆ ಆದಾಯ ಕಾಣಿಸ್ತಾ ಇದೆ. ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಇದು ಹೊಡೆತ ಅನಿಸ್ತದೆ, ಯಾಕಂದ್ರೆ 20 ಲಕ್ಷ ಹಾಲಿಲ್ಲ ಅಂತ ಅಂದಾಗ ಸ್ವಲ್ಪ ಯತ್ನ ಮಾಡೋಕ್ಕಾಗುತ್ತೆ ಎಷ್ಟು ಇದು ರೈತರ ಮೇಲೆ ಪರಿಣಾಮ ಬೀರೈತೆ ಅಂತ ಇಲ್ಲೇ ಗೊತ್ತಾಗೋಗುತ್ತೆ ಸರ್. ಇದು 20 ವರ್ಷದಿಂದ ಹಸು ಕೊಟ್ಟಿದ್ದೀನಿ ಅಂದ್ರೆ ಯಾವ ತರ ಮಾಡ್ಕೊಂಬಂದ್ರೆ ಅವತ್ತಿಂದ ಇವತ್ತವರೆಗೂ? ಅವತ್ತಿಂದ ಸರ್ ಮಾಮೂಲಿಯಾಗಿ ಅದಕ್ಕೇನು ನಿರ್ವಹಣೆ ಮಾಡಬೇಕು, ಅವತ್ತಿನ ನಿರ್ವಹಣೆನೆ ಬೇರೆ ಇವತ್ತಿನ ನಿರ್ವಹಣೆ ಬೇರೆ. ಅವಾಗೆಲ್ಲ ಯಾವ ತರ ಇತ್ತು ಸರ್? ಅದ ಅಂತ ನಮ್ಗೆ ಏನು ಅನಿಸ್ತಲ್ಲ, ಅವತ್ತಿಂದ ಅವತ್ತು ತೋಟಕ್ಕೆ ಹೊಡ್ಕೊಂಡು ಹೋಗ್ಬಿಡ್ತಿದ್ವಿ ಇದನ್ನ. ಇವತ್ತೇನ ಎರಡೂವರೆ ಹುಲ್ ತಂದು ಬಿಟ್ರೆ ಆರಾಮಾಗಿ ಮೇಕಂಡಿರ್ತವೆ, ಒಳ್ಳೆ ಗೊಬ್ಬರ ಆಗತ್ತೆ, ನಮಗ್ ಖರ್ಚಿಗೆ ದುಡ್ಡು ಆಗತ್ತೆ ಅಂತ ಏನು ನಮ್ಗೇನು ವಿಶೇಷವಾಗಿ ಏನು ಕಾಣಿಸ್ತಾ ಇಲ್ಲ ಸರ್ ಅದು ಅವತ್ತಿಂದ. ಯಾಕಂದ್ರೆ ಅದು ಹೊಸ್ದಾಗ ಏನೋ ಮಾಡೋರಿಗೆ ಸ್ವಲ್ಪ ಒಂದು ಅಡಚಣೆ ಆಗ್ಬೋದು ಸರ್. ಯಾರೇ ಫಾರಂ ಮಾಡ್ಲಿ ಏನೇ ಮಾಡ್ಲಿ ಅವ್ರು ಮಾಡ್ತೀನಿ ಅಂದಾಗ ಮಾತ್ರ ಮಾಡ್ಬೇಕು ಸರ್. ಇನ್ನೊಬ್ಬರು ನಂಬ್ಕೊಂಡು ಯಾವ್ದನ್ನು ಮಾಡಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಎಷ್ಟು ಹಾಲು ಕೊಡುತ್ತೆ ಸರ್ ಡೈಲಿ? ಈಗ ಒಂದು 20 ಲೀಟರ್ ಆಗ್ತೀವಿ ಸರ್, ಬೆಳಗ್ಗೆ ಒಂದು 10 ಲೀಟರ್, ಸಾಯಂಕಾಲ ಒಂದು 10 ಲೀಟರ್, ಇನ್ನೊಂದು ವಾರ ಹೋದ್ರೆ ಇನ್ನೊಂದು ಹಸುಕರ ಆಗುತ್ತೆ. ತಿಂಗಳ ಹೆಚ್ಚು ಕಡೆ 25-30 ರೂಪಾಯಿ, ಇನ್ನೀಗ ಒಂದು 15 ಸಾವಿರ ರೂಪಾಯಿ ಅಂತಿದೀವಿ. ತಿರ್ಗಾ ಒಂದು 15-25 ಸಾವಿರ ರೂಪಾಯಿ ಅಂತೂ ಇನ್ನೊಂದು 3 ತಿಂಗಳು ಹಾಲು ಬರುತ್ತೆ, ಯಾಕೆಂದ್ರೆ ಸ್ವಲ್ಪ 3 ತಿಂಗಳಾದ ಮೇಲೆ ಕಡಿಮೆ ಆಗುತ್ತೆ. ನಿನ್ನ ತಿಂಗಳ ಒಂದು 25 ಸಾವಿರ ರೂಪಾಯಿ, ಇನ್ನು 3 ತಿಂಗಳು ಒಂದು 75 ಸಾವಿರ ರೂಪಾಯಿ ದುಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಲ್ಲೇ ಇರ್ತಕ್ಕಂಥ ಡೈರಿಗೆ ಅಲ್ಲೇ ನಮ್ಮ ಅಲ್ಲಿ ಬಂಡಾರಲ್ಲಿ ಡೈರಿಗೆ ಹಾಲು ಹಾಕ್ತೀವಿ ಸರ್ ನಾವು. ಅಲ್ಲಿಂದ ಏನಾದರೂ ತಮಗೆ ನಮ್ಗಿಂತ ಒಳ್ಳೆ ಹಾಲು ಹೈನುಗಾರಿಕೆ ಮಾಡೋರೆ ತುಂಬಾ ಇದಾರೆ ಸರ್ ನಮ್ಮೂರಲ್ಲಿ. ಅವ್ರು ಒಂದು ಟೈಮ್ಗೆ ದಿನಕ್ಕೆ 50 ಲೀಟರ್ ಹಾಲು ಹಾಕಿದ್ದಾರೆ ಸರ್. ನಮ್ಮ ಸ್ನೇಹಿತರು ಇದಾರೆ, ಅವ್ರು ಅದೇ ಒಂದು ಅದು ಒಂದೇ ಕೆಲಸ ಮಾಡ್ತಾರೆ. ನಾವು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು, ಯಾಕಂದ್ರೆ ಅವರು ನಾವು ನಮ್ದೇನಾಗತ್ತೆ ತೋಟ ನಿರ್ವಹಣೆ ಮಾಡ್ಬೇಕು, ಭತ್ತದ ಗದ್ದೆ ಮಾಡ್ಬೇಕು, ಇವೆಲ್ಲ ನಮ್ದಿರೋದ್ರಿಂದ ಅವರಿಲ್ಲ, ನಮ್ಮ ಒಂದಿಬ್ರು ಸ್ನೇಹಿತರು ಇದಾರೆ, ಹಸು ಬಿಟ್ರೆ ಹೈನುಗಾರಿಕೆ ಬಿಟ್ರೆ ಏನು ಮಾಡಲ್ಲ, ಹಂಗಾಗಿ ಅದರಲ್ಲೇ ಅಚೀವ್ ಮಾಡಿದಾರೆ ಅವ್ರು. ಅವ್ರ ಹೆಸರು ನಮ್ಮ ಡೈರಿಲ್ಲ ಪ್ರಶಸ್ತಿ ತಗೊಂಡ್ರು, ಅವ್ರಿಗೆ ಪ್ರಶಸ್ತಿ ಎಲ್ಲ ಕೊಟ್ರು, ಚೆನ್ನಾಗಿ ದುಡಿಮೆ ಆಗ್ತದೆ. ಮನೆ ನಿರ್ವಹಣೆಗೆ ಬೇಳೆ ಕಾಳುಗಳೆಲ್ಲ ಅಂತಂದ್ರೆ ಏನೇನ್ ಬೆಳಿತಿರುತ್ತೆ ಸರ್? ನಾವು ತೊಗರಿ ಬೆಳ್ಕಂತೀವಿ, ಅವರೆ ಬೆಳ್ಕಂತೀವಿ, ಒಂದಿಷ್ಟು ಹಸಿಮೆಣಸಿಗೆ ಹಾಕಿರ್ತೀವಿ. ನಮ್ಗೇನೇನು ಬೇಕು ಅಂತ ಅವು ಸಣ್ಣ ಪುಟ್ಟ ಎಲ್ಲ ಮಾಡ್ಕಂತೀವಿ ಸರ್. ಒಟ್ಟಿನಲ್ಲಿ ಖರ್ಚು ಕಡಿಮೆ? ಖರ್ಚು ಕಡಿಮೆ ಸರ್. ನಾನು ಮೇಜರಾಗಿ ರೈತವಿ, ನಮ್ಗೆ ಒಬ್ಬ ಮನುಷ್ಯನಿಗೆ ಏನ್ ಮಾಡಬೇಕು, ಹಾಲು ಬೇಕು, ಅಕ್ಕಿ ಬೇಕು. ಈಗ ಏನು ಇವನ್ನ ಒಂದಿವತ್ತು ಹೆಚ್ಚು ಕಡಿಮೆ ಒಂದು ಪ್ಯಾಕೆಟ್ ಅಕ್ಕಿ ತರಬೇಕು ಅಂತಂದ್ರೆ ಈಗ 1,000-1,500 ರೂಪಾಯಿ ಬೇಕು. ಅದೇ 1,500 ರೂಪಾಯಿ ನಮ್ಮ ಮನೆಗೆಲ್ಲ ಸಾಮಾನು ತರ್ತೀವಿ ಸರ್. ಒಂದು 2-3 ಲೀಟರ್ ಎಣ್ಣೆ, ಇನ್ನು ಬೇಳೆಕಾಳು ಸಣ್ಣ ಪುಟ್ಟ ಅಂತಂದ್ರೆ ಒಂದು 2-3 ಸಾವಿರ ರೂಪಾಯಿ ತಿಂಗಳೆಲ್ಲ ನಮ್ಮ 4 ಜನ ಮನೆಗೆ ಆರಾಮಾಗಿ ಮೇಂಟೈನ್ ಆಗ ಸರ್. ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ಕೃಷಿ ಇಲಾಖೆ ಅವ್ರು ಏನ್ ಹೇಳ್ತಾರೆ ತಮ್ಗೆ? ಕೃಷಿ ಇಲಾಖೆ ಅವಾಗ ವಿಸಿಟ್ ಕೊಡ್ತಾರೆ ಸರ್. ನಿಮ್ಮಂತವ್ರು ಇರಬೇಕು ನಮ್ಗೆ ಅಂದನ್ಬಿಟ್ಟು ವಿಸಿಟ್ ಕೊಡ್ತಾರೆ, ಮಾತಾಡ್ತಾರೆ, ನಾವು ಸ್ಪಂದಿಸ್ ನಾವು ಯಾವತ್ತಾದ್ರೂ ಸ್ಪಂದಿಸ್ತಾರೆ. ಇಲ್ಲಿ ನಾವು ಈ ಪ್ರಶಸ್ತಿ ಬರೋದಕ್ಕೆ ಅವರೇ ಒಂದು ಕಾರಣ ಅಂತ ಅನ್ಬೇಕು. ಯಾಕಂದ್ರೆ ನಮ್ಮ ಕಡೆ ಒಂದು 25 ಪ್ಯಾಕೆಟ್ ಕೃಷಿ ಯಾರು ನೋಡ್ರಿ ಒಳ್ಳೆ ರೈತರು ಕೊಡಿಸ್ರಿ ನೀವು ಅಂತ ಅಂದ್ರು. ಒಂದು 20-22 ಜನಕ್ಕೆ ಭತ್ತ ಕೊಡಿಸಿದ್ವಿ, 22 ಜನದ್ದು ವಿಸಿಟ್ ಕೊಟ್ಟಿ ಸರ್. ಒಂದು ಸರಿ ಅವರು ಒಂದಿಬ್ರು ಕೃಷಿ ಇಲಾಖೆಯವರು ಮೇಡಮ್ ನೇಹಾ ಮೇಡಮ್ ಮತ್ತೆ ರಾಕೇಶ್ ಒಂದು ಹೆಚ್ಚು ಕಡೆ ಒಂದು 6-8 ಸರಿ ಬಂದಿದ್ದಾರೆ ಸರ್. ಒಂದು 4 ತಿಂಗಳಿಗೆ ಭತ್ತ ಹೆಂಗ್ ಬಂತು, ಒಟ್ಲೆ ಹೆಂಗ್ ಬಂತು, ಕಳೆ ಕಿತ್ರ ಯಾವ ಗೊಬ್ಬರ ಹಾಕ್ಬೇಕು, ಇದಾಕ್ಬೇಕು, ಮತ್ತೆ ಹಿಂಗ್ ಬೈ ನಿರ್ವಹಣೆ ಮಾಡ್ಬೇಕು, ಈ ಗೊಬ್ಬರ ಹಾಕ್ಬೇಕು ಅಂತ ಅವಾಗ ಏನಾಗತ್ತೆ ನಮ್ಗೊಂದು ಉರುದುಂಬಿಸ್ದಂಗ ಆಯ್ತು ಸರ್ ಅಲ್ಲಿ. ಈಗ ಒಬ್ಬ ಅಧಿಕಾರಿ ನಮ್ಮ ಹತ್ರ ಬಂದಾಗ ಅವಾಗ ನಾವು ಅವ್ರಿಗೆ ಚೆನ್ನಾಗಿ ಸ್ಪಂದಿಸಿದ್ವಿ ಸರ್, ಆಯ್ತು ನಮ್ಮ ಫೀಲ್ಡ್ ಕಿಂತ ಅವ್ರ ಫೀಲ್ಡ್ ಹೋಗೋಣ, ಅವ್ರು ಚೆನ್ನಾಗಿದೆ ಸರ್ ನಮ್ಕಿಂತ ಅಂತ ಅಂದಾಗ ಅವ್ರಿಗೆ ನಡೀರಿ ಹಂಗಾರ ಅವ್ರ ಫೀಲ್ಡ್ ಹೋಗೋಣ ಅಂತ ನೋಡಿ ಒಬ್ಬ ಸುತ್ತ ಹೊಡ್ಕೊಂಡು ಎಲ್ಲಾ ಕಡೆ ವಿಸಿಟ್ ಕೊಡ್ತೀವಿ. ಅವಾಗ ಏನಾಗುತ್ತೆ ರೈತರಿಗೆಲ್ಲ ಒಂಥರ ಹುಮ್ಮಸ್ ಬರ್ತೀವಿ ಸರ್. ನಿಮ್ ಜೊತೆಗೆ ನಿಮ್ಮ ಊರಲ್ಲಿ ಉಳಿದಂತ ರೈತರು ನಿಮ್ಗಿಂತ ಚೆನ್ನಾಗಿ ಬೆಳೆಯೋರು ಇದಾರೆ ಅಥವಾ ತಾವು ಇದರಲ್ಲಿ? ಇಲ್ಲ ಸರ್ ಬೆಳೆಯೋರು ಅಂತ ಅಂದ್ರೆ ನಾವು ಪರವಾಗಿಲ್ಲ ಬೆಳೀತಾರೆ ಸರ್, ನಮಗೂ ಕಾಂಪಿಟೇಷನ್ ಕೊಡ್ತಾ ಇದಾರೆ. ಅಂತ ಕಾಂಪಿಟೇಷನ್ ಇದ್ರೆ ನಾನೇ ಅರ್ಜಿ ಹಾಕೇಳ್ತೀನಿ ಸರ್ ಇದಕ್ಕೆ. ಈ ಸರಿ ನಾನು ಲಾಸ್ಟ್ ಟೈಮ್ ನಮ್ದು ಬಂದಾಗ ಈ ಸರಿ ನಾನು ಬೇಡ ಅಂತ ಅಂದೆ, ನಮ್ಗೆ ಪ್ರಶಸ್ತಿ ಬರೋದು ಬೇಡ ಸರಿ, ಬೇರೆಯವ್ರಿಗೆ ಯಾರಿಗಾರ ಕೊಡ್ರಲ್ಲ ಅಂದ್ರೆ ಇನ್ನೂ ಸರಿ ಈ ಸರಿ ಇದು ಮಾಡಿದ್ವಿ ಸರ್, ಬೇರೆಯವರಿಗೆಲ್ಲ ರೆಪ್ರೆಸೆಂಟೇಟಿವ್ ಮಾಡಿದ್ವಿ ಸರ್. ಕುರಿ ಸಾಕ್ತಾ ಇದ್ದೀನಿ ಅಂತ ಹೇಳಿ ಕುರಿ ಸಾಕಿದ್ವಿ ಸರ್. ಅದನ್ನೆಲ್ಲ ಯಾವ ತರ ಮಾಡಿದ್ರಿ ಸರ್? ಕುರಿ ನಿರ್ವಹಣೆ ಇನ್ನೂ ಈಸಿ ಅಂತ ನನ್ನ ಲೆಕ್ಕ ಸರ್. ಅದಕ್ಕೆ ನಾವು ಹೊರಗಡೆ ಒಂದಿನೂ ಬಿಟ್ಕೊಂಡು ಹೋಗಿರಲಿಲ್ಲ ಸರ್. ಹೈನುಗಾರಿಕೆ ಯಾವ್ದು ಮಾಡಿದ್ರು ಅದ್ರಲ್ಲಿ ನೀವು ಶ್ರಮ ಪಟ್ರೆ, ಈಗ ಕೆಲಸದಲ್ಲಿ ಒಂದು ಕಾರ್ಖಾನೆ ಹೋದ್ರೆ ಅವ್ನಿಗೆ ಫಿಕ್ಸ್ ಸರ್ ಸಂಬಳ, ಇಲ್ಲ ಹಂಗಲ್ಲ. ನೀವು ಎಷ್ಟು ಶ್ರಮ ಪಡ್ತೀರೋ ಅಷ್ಟು ಆದಾಯ ಬರ್ತೈತೆ. ಈಗ ಒಂದು ನಾವು 4 ಕುರಿ ತಂದಿದ್ವಿ, ಒಂದು 4 ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 10-12 ಸಾವಿರ ರೂಪಾಯಿ ಲಾಭ ಕೊಟ್ಟು ಇಟ್ಕೊಂಡವ್ರು. ಒಂದು 5,000 ಖರ್ಚಲ್ಲಿ 6,000 ಉಳ್ಕೊಳ್ಳಿ ಬಿಡಿ ಸರ್, ನಾನು ಹೇಳ್ತಾ ಇರೋದು ಖರ್ಚೇನಿಲ್ವಲ್ಲ. ಅದು ಹಸು ಹುಲ್ ತತ್ತಿದ್ವಿ, ಅದೇ ಹುಲ್ಲು ಹಾಕ್ತಿದ್ವಿ, ಒಂದು ಸ್ವಲ್ಪ ಫೀಡ್ಸು, ಸ್ವಲ್ಪ ಜೋಳ ಕೊಡ್ತಿದ್ವಿ, ಚೆನ್ನಾಗಿ ಬೆಳವಣಿಗೆ ಆಯ್ತಿದ್ವಿ. ಒಟ್ಟಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ರೈತರು ತುಂಬಾ ಸುಖವಾಗಿರಬಹುದು ತುಂಬಾ ಸರ್. ನಾನು ಹೇಳ್ತೀನಿ ಸರ್, ಫಸ್ಟ್ ಒಬ್ಬ ರೈತ 6-8 ಗಂಟೆ ಕೆಲಸ ಮಾಡೋದು ಕಲಿಬೇಕು. ಕಾರ್ಮಿಕನ ಕರ್ಕೊಂಡ್ರೆ ನಾವು ಅವ್ನಿಗೆ 520 ಊಟ ನಾಶ ಅನ್ಕೊಂಡ್ರೆ 500 ರೂಪಾಯಿ ಖರ್ಚು ಬರ್ತೈತೆ. 500 ರೂಪಾಯಿ ದುಡ್ಡು ನೀವು ಅಲ್ಲಿ ಉಳಿತು ಅಂತಂದ್ರೆ ನಿಮಗೆ ತಿಂಗಳ ಒಬ್ಬ 15,000 ರೂಪಾಯಿ ದುಡ್ಡು ಇಲ್ಲೇ ಉಳಿದ್ ತೋಟಗೆ ತೋಟಕ್ಕೆ ಗೊಬ್ಬರ ಹಾಕ್ಬಿಡೋದು ಒಂದ್ಸರಿ ಒಂದಿನ ಎಲ್ಲ ನಾಲ್ಕಾಳು ಕರ್ಕೊಂಡು ಗೊಬ್ಬರ ಹಾಕ್ಬಿಡೋದು ನಾಲ್ಕಾಳು ಕರ್ಕೊಳ್ಳೋ ದಿನ ಎರಡು ದಿನ ಒಂದು ವಾರ ಮಾಡು ನೀನು. ನಿನಗೇನೋ ಬೇರೆ ಕೆಲಸ ಇದ್ರೆ ಬಿಡಪ್ಪ, ನಿನಗೇನು ಕೆಲಸ ಇಲ್ಲ, ನೀನು ಹೋಗಿ ಎಲ್ಲ ಕೂತಿರೋದನ್ನ ಇಲ್ಲಿ ಕೆಲಸ ಮಾಡು. ಅವಾಗೇನಾಗುತ್ತೆ, ಆಟೋಮೆಟಿಕ್ಗೆ ಸ್ವಾವಲಂಬನೆ ಆಗ್ಬೋದು. ನಾವೇನು ಮಾಡ್ತೀವಿ, ಇಲ್ಲಿ ಜನ ಬಿಟ್ಟಿರ್ತೀವಿ, ಅಲ್ಲಿ ಯಾರೋ ಕರೆದಂತ ತಾಲೂಕು ಆಫೀಸ್ ಹತ್ರ ಕೋರ್ಟ್ ಹತ್ರ ಟೇಷನ್ ಹತ್ರ ಇರ್ತೀವಿ, ಏನು ಆದಾಯ ಇಲ್ಲ. ಸುಮ್ಮನೆ ಖರ್ಚು ಜಾಸ್ತಿ ಆಗ್ತೈತೆ ಬಿಟ್ರೆ ಆದಾಯ ಏನು ಬರ್ತಾ ಇರಲ್ಲ. ರೈತರು ಏನ್ ಹೇಳ್ತಾರೆ ಅಂತಂದ್ರೆ, ಕೂಲಿ ಸಮಸ್ಯೆ ಹೆಚ್ಚಿದೆ, ಅವರಿಗೆ ದುಡ್ಡು ಕೊಡಕ್ಕಾಗಲ್ಲ, ಮತ್ತೆ ಸರಿಯಾದ ಸಮಯಕ್ಕೆ ಕೂಲಿ ಆಳುಗಳು ಸಿಗಲ್ಲ, ಹಾಗಾಗಿ ಈ ರೈತರದ್ದು ಏನು ಜೀವನ ಅಂತ ಕೆಲವರು ಹೇಳ್ತಾರೆ. ತಾವೇನು ಹೇಳ್ತೀರಿ ಸರ್? ಇದು ನೀವ್ ಹೇಳಿದ್ದು 100% ಒಪ್ಕೊಳ್ಳಬೇಕಾದ ವಿಷಯನೇ. ನಮ್ಮಲ್ಲಿ ಪ್ರಪಂಚಕ್ಕೆ 140 crore ಜನಸಂಖ್ಯೆ ಆಗಿದ್ರು, ಆದ್ರೂ ಯಾವ್ದೇ ಕೆಲಸಕ್ಕೂ ಜನ ಸಿಗ್ತಾ ಇಲ್ಲ. ಇದು ಒಂದು ವಿಪರ್ಯಾಸ ಅಂತ ನನ್ನ ಅನಿಸಿಕೆ ಸರ್. ಯಾವ ಕೃಷಿ ಅಂತ ಅಲ್ಲ ಸರ್, ಯಾವ ಇದಕ್ಕೋದ್ರು ಜನ ಇಲ್ಲ. ಜನಸಂಖ್ಯೆ ಮಾತ್ರ ಇಡೀ ಪ್ರಪಂಚಕ್ಕೆ ನಾವೇ ಟಾಪ್ ಅಲ್ಲಿ ಇದೀವಿ. ಎಲ್ಲಿ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಅರವಾಗ್ತಾ ಇಲ್ಲ ನಮ್ಗೆ. ತಾವೇನ್ ಹೇಳ್ತಿರೋದಕ್ಕೆ ಅಂದ್ರೆ, ಈ ಒಂದು ಕೂಲಿ ಸಮಸ್ಯೆ ಇರೋದ್ರಿಂದ ರೈತರು ಯಾವ ರೀತಿ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಇದ್ರಿ ಸರ್? ನಾವು ಅದೇಳಂಗ್ ಸರ್, ಆಗ ಒಬ್ಬ ರೈತ ಒಂದೆರಡು ಎಕರೆ ಭತ್ತ, 2 acres ತೋಟನ ಯಾವ್ದು ಲೇಬರ್ ಇಲ್ಲದೆ ಮಾಡ್ಕೋಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಒಂದು ಫಾರ್ ಎಕ್ಸಾಂಪಲ್, ನಿಮ್ಗೆ ಏನಾಗುತ್ತೆ, ಒಂದು ಗುಣಿ ಸುತ್ತ ಕ್ಲೀನ್ ಮಾಡ್ಬೇಕು. 1 acre ಒಂದು 600 to 700 ಗಿಡ ಇರ್ತವೆ. ದಿನ 100 ಗಿಡ ಮಾಡ್ತಾವ, 100 ಬೇಡ 80 ಗಿಡ ಮಾಡ್ತಾವಂದ್ರೆ 10 days ತೋಟ ಕ್ಲೀನ್ ಮಾಡ್ಬೋದು. ನಾವೇನ್ ಮಾಡ್ತೀವಿ, ಅಲ್ಲಿ 400 to 500 ಕೂಲಿ ಕೊಟ್ರೆ ಕರ್ಕಂಬರ ಮರ ಹತ್ತಲ ಹೋಗಿ ದಿನ ಯಾರು ಮಾಡ್ತಾರೆ ಅಂತ ಈ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದೀವಿ. ನೀನೆ 10 days, 15 days ಮಾಡು, ಏನು ಇವತ್ತು ಭತ್ತದ ಗದ್ದೆ ಆದ್ರೆ ಇವತ್ತೇ ಕೆಲಸ ಮಾಡ್ಬೇಕು. ತೋಟ ಹಂಗಲ್ಲ, ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಮಾಡ್ಕೋಬಹುದು. ಆದಷ್ಟು ರೈತರು ನಾವು ಕೆಲಸ ಮಾಡಿದ್ರೆ ಮಾತ್ರ ಸ್ವಾವಲಂಬನೆ ಆಗ್ಬೋದು, ಬಿಟ್ರೆ ಇನ್ನೊಬ್ರು ನಮ್ ಕಂಡ ಸ್ವಾವಲಂಬನೆ ಆಗಲ್ಲ ಅಂತ ನಾವು ದುಡ್ಡಿದ್ದೆಲ್ಲ ಕಾರ್ಮಿಕರಿಗಾಗತ್ತೆ, ನಮ್ಗೇನು ಉಳಿಯಾಗುತ್ತೆ. ಈಗ ಕೊನೆಗೆ ಸಾಲ ಮಾಡೋ ತಪ್ಪಲ್ಲ, ತಿರ್ಗಾ ಬೇರೆ ದಾರಿ ನಾವು ಹುಡುಕ್ಬೇಕಾಗತ್ತೆ. ತಮ್ಮ ಕೆಲಸನ ತಾವೇ ಮಾಡ್ಕೊಂಡ್ರೆ ಒಳ್ಳೇದು. 90% ಜನ ಕೆಲಸ ಮಾಡ್ ಸರ್. ನಾವು ಬೇರೆ ಏನು, ಈಗ ರೈತ ಅಂತ ತಕ್ಷಣ ಏನಾಗುತ್ತೆ, ನಾವು ಗುರುತಿಸ್ಕೊಂಡ್ಬಿಟ್ಟಿರ್ತೀವಿ ಮನೇಲಿ, ಏ ನಾವು ಕೆಲಸ ಮಾಡ್ತಿದ್ದೀವಪ್ಪ ಜಮೀನು. ಆ ಕೆಲಸ ಪ್ರಾಂಪ್ಟ್ ಆಗಿ ಶ್ರದ್ಧೆಯಿಂದ ಮಾಡಿದ್ರೆ ಯಾವ ಸಮಸ್ಯೆ ಆಗಲ್ಲ ಅಂತ ನಮ್ಮ ಅನ್ಸಿಕೆ ಸರ್. ಜೊತೆಗೆ ಸಾವಯವ ಕೃಷಿನೂ ಮಾಡ್ಬೇಕು. ಸಾವಯವ ಮಾಡ್ಬೋದು, ಕುರಿ ಸಾಕ್ಬೋದು, ಕೋಳಿ ಸಾಕ್ಬೋದು, ಎಲ್ಲವರ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಒಂದು ತಪ್ಪ ಒಂದು ಮ್ಯಾನೇಜ್ ಆಗ್ತಾ ಇರ್ತೈತೆ. ನಾವೇನ್ ಮಾಡ್ತೀವಿ, ಒಂದು ತೋಟ, ಈಗ ಒಂದು 2 acres ತೋಟ ಇದೆ, ತೋಟ ಇನ್ ತಿರ್ಗಾ ಈಗ ಇನ್ನೆ ಆಗಸ್ಟ್ ಸೆಪ್ಟೆಂಬರ್ ಸ್ಟಾರ್ಟ್ ಅಡಕೆ ಅಲ್ಲಿ ಗಂಟನೂ ಯತ್ನ ಮಾಡ್ತಾ ಇರ್ತೀವಿ ಯಾವತ್ತು ಬರುತ್ತಪ್ಪ ಅಂತ ಅನ್ಬಿಟ್ಟು. ಅಡಕೆ ದುಡ್ಡು ಬರೋ ಗಂಟ ಕೆಲಸ ಏನು ಮಾಡಲ್ಲ, ಅದು ಬಂದೊಂದು ಸ್ವಲ್ಪ ಗೊಬ್ಬರ ಕೆಲಸ ಕೆಲಸ ಸರ್. ತೋಟದಲ್ಲಿ ಹೇಳ್ಬೇಕು ಅಂದ್ರೆ ಕೆಲಸನೇ ಕಡಿಮೆ ಸರ್, ಭತ್ತದಲ್ಲಿ ಇನ್ನೂ ಕೆಲಸ ಇರ್ತೈತೆ. ಅಡಿಕೆ ರೇಟ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತಾರೆ ರೈತರು? ಅದೇ ಸರ್, ನಾನು ಅದೇ ಆ ಉದ್ದೇಶಕ್ಕೆ ಹೇಳ್ತಾ ಇರೋದು, ಒಂದ್ ಸ್ವಲ್ಪ ಅಡಿಕೆ ಹಾಕಿ, ಕಾಫಿ ಹಾಕ್ರಿ, ಸ್ವಲ್ಪ ಮೆಣಸು ಹಾಕ್ರಿ, ಕೋಕೋ ಹಾಕ್ರಿ. ಯಾಕೆ ಇವತ್ತಿಗೆ ತೊಂದರೆ ಇಲ್ಲ, ನಾಳೆ ಏನಾರ ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತಡ್ಕೊಳ್ಳೋ ತಾಕತ್ತು ಯಾರಿಗೂ ಇಲ್ಲ. ಯಾಕಂದ್ರೆ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ಇಡೀ ಕುಟುಂಬ ಸಾಕ್ಬೇಕು, ಅಬ್ಬಾರಿ ದಿನ ಮಾಡ್ಬೇಕು, ಮಕ್ಳು ಮದುವೆ ಮಾಡ್ಬೇಕು, ಮಕ್ಳು ಓದಿಸ್ಬೇಕು, ಎಲ್ಲ ಇದ್ರಿಂದ ನಂಬ್ಕೊಂಡಿರೋದ್ರೆ ಒಂದಾಗಿ ಒಂದ್ ಯಾವ್ದಾರ ಒಂದು ಕೈ ಹಿಡಿದ ಹಿಡಿತೀವಿ ನಿಮಗೆ. ಇವತ್ತೇನು ಮಾತೆ ಹತ್ರ ಅಡಿಕೆ 10 quintal ಇರೋನು ಅಡಿಕೆ ಹಾಕಿದ ಅಡಿಕೆ ಹಾಕ ಅಡಿಕೆ ಒಳಗೊಂದು ಒಂದಿಷ್ಟು ಕಾಕಡ ಹಾಕ್ರಿ. ಅದು ಆ ಒಂದು ಯಾವ್ದಕ್ಕಾರ ಮನೇಲಿ ಹೆಂಗು, ಮನೇಲಿ ಹೆಂಗ ಹೆಂಗಸಿರ್ತಾರೆ, ಮಕ್ಳು ಇರ್ತಾರೆ, ಏನೋ ಒಂದು ಮಾಡ್ಬೋದು. ಇಲ್ಲಿ ಏನಾಗಿದೆ ಸರ್, ಯಾವ ತೋಟ ನೋಡ್ಕೊಂಬ್ರಿ ಸರ್ ನೀವು? ಇಲ್ಲಿ ಎಲ್ಲೋ ಕೆಲವೊಂದು ಏರಿಯಾದಲ್ಲಿ ಬಿಟ್ರೆ ನಮ್ ಕಡೆ ಎಲ್ಲ ಪೂರ್ತಿ ಎಂಟಿ ತೋಟ ಅಂತ ಅಂದ್ರೆ ಅಲ್ಲೇನು ಮಾಡಂಗಿಲ್ಲ. ಈ ಕಾರ್ಯಕ್ರಮ ಕೇಳ್ತಕ್ಕಂತ ಉಳಿದ ರೈತರಿಗೆ ಈ ಕೃಷಿ ಬಗ್ಗೆ ಏನ್ ಹೇಳ್ತಿರತ್ತ? ಏನ್ ಹೇಳೋದು ಅಂತ ಸರ್, ಶ್ರಮ ಪಡಿ, ಶ್ರಮ ಪಟ್ಟು ಎಲ್ಲಾ ಬೆಳೆನೂ ಹಾಕಿ, ಅವಾಗ ಯಾವ್ದು ಆ ಟೈಮ್ ಏನ್ ಬೇಕು ಅದನ್ನ ಕೆಲಸ ಮಾಡ್ರಿ. ಫಸ್ಟ್ ನೀವ್ ಇವತ್ತು ಗೊಬ್ಬರ ಹಾಕೋ, ಈಗ ಇವತ್ತು ಗೊಬ್ಬರ ಹಾಕ್ಬೇಕಾಗಿ ಒಂದು ವಾರ ಬಿಟ್ಟು ಹಾಕೋದು. ಫಾರ್ ಎಕ್ಸಾಂಪಲ್ ಭತ್ತಕ್ಕೆ ಒಂದ್ 8-10 ಒಂದು ಕಳೆ ಕಿತ್ತಷ್ಟು ಗೊಬ್ಬರ ಹಾಕ್ಬೇಕು. ಅದ್ ಬಿಟ್ಟು ನೀನು 4 ದಿನ ಬಿಟ್ಟು ಹಾಕೋಣ, ಇನ್ಯಾರಿಗೋ ದುಡ್ಡು ಹೇಳಿದೀನಿ ಅಂತಂದ್ರೆ ಸಮಸ್ಯೆ ಅಲ್ಲಿ ಉದ್ಭವ ಆಯ್ತು ಅಂತ ಆ ಭತ್ತ ಹೋಗ್ಬಿಡುತ್ತೆ. ಯಾವ ಟೈಮ್ಗೆ ಏನ್ ಮಾಡ್ಬೇಕು ಅದು ಮಾಡ್ತಾ ಇದ್ರೆ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಚ್ಚು, ಒಂದು ಚೌಕಟ್ಟ ಕ್ಲೀನಾಗಿ ಕೆಲಸ ಮಾಡ್ಬೇಕು ಅಂತ ನಾನು ಕೇಳ್ತೀನಿ ಸರ್. ಈ ಕಾರ್ಯಕ್ರಮ ಕೇಳ್ತಕ್ಕಂತ ಉಳಿದ ರೈತರು ತಮ್ಮ ಒಂದು ತೋಟಕ್ಕೆ ನೋಡ್ಬೇಕು ಅಂತ ಬಂದ್ರೆ ತಮ್ಮ ಒಂದು ನಂಬರ್ ಕೊಡ್ಬೋದಾ? ಕೊಡ್ಬೋದು ಸರ್. 6363 8 8 2 9 6 9 6 9 6 ಕೇಳಿದ್ರೆ ತಾವು ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಬಿ ಟಿ ಶ್ರೀಧರ್ ಅವರು ಬಂಡಾರಹಳ್ಳಿಯಲ್ಲಿ ಸಿಗ್ತಾರೆ. ಅವರ ಒಂದು ಜಮೀನಿಗೆ ತಾವು ಭೇಟಿ ಕೊಟ್ಟು ಅವರ ಬೆಳೆದಂತಹ ಭತ್ತ ಹಾಗೂ ವಿವಿಧ ಬೆಳೆ ಅಂದ್ರೆ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಬೇಳೆಕಾಳುಗಳನ್ನ ತಾವು ಎದುರಿಗೆ ನೋಡಬೇಕು ಅಂತಂದ್ರೆ ತಾವು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 6363 8 2 9 6 9 6 ಈ ನಂಬರ್ಗೆ ತಾವು ಕರೆ ಮಾಡಿ ಹೋಗಿ ತಾವು ಅವರ ಒಂದು ಜಮೀನನ್ನು ನೋಡಬಹುದು. ಒಳ್ಳೇದು ಬಿ ಟಿ ಶ್ರೀಧರ್ ಅವರೇ, ತಾವು ಇದುವರೆಗೂ ಬಂದು ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮ್ಮನ್ನ ಕರೆದಿಲ್ಲಿ ನಮ್ಮನ್ನ ಮಾತಾಡೋಕೆ ಅವಕಾಶ ಕೊಟ್ಟು ತಮಗೂ ಧನ್ಯವಾದಗಳು ಸರ್. ಇದುವರೆಗೂ ಸಮಗ್ರ ಕೃಷಿ ಹಾಗೂ ರೈತ ಪ್ರಶಸ್ತಿ ಪಡೆದ ಬಂಡಾರಹಳ್ಳಿಯ ಬಿಟಿ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎಂ ಮಹೇಶ್.